ಕೃಷಿ ಬೆಳೆಗಳ ಮೇಲೆ ಬಂದಂತ ಕೀಟಗಳಿರ್ಬೋದು, ರೋಗಗಳಿರ್ಬೋದು, ಅಥವಾ ಬೆಳೆಗಳಿಗೆ ಹಾನಿ ಮಾಡುವಂತಹ ಕಳೆಗಳಿರ್ಬೋದು, ಇವುಗಳನ್ನೆಲ್ಲ ಹತೋಟಿ ಮಾಡುವಂತಹ ಒಂದು ರಾಸಾಯನಿಕಕ್ಕೆ ನಾವು ಪೀಡನಾಶಕ ಅಂತ ಹೇಳ್ತೀವಿ. ಈ ಪೀಡನಾಶಕ ಅಂತಂದ್ರೆ ಇದು ಒಂದೇ ವರ್ಡ್ ಅಲ್ಲ, ಇದರಲ್ಲಿ ಪೀಡನಾಶಕದಲ್ಲಿ ಎಲ್ಲವೂ ಸೇರ್ಕೊಂಡಿವೆ. ಅಂದ್ರೆ ಕೀಟಗಳು ಅಂತ ಹೇಳಿದೆ, ಕೀಟಗಳನ್ನ ಸಂಹಾರ ಮಾಡುವಂತವು, ಕೀಟಗಳನ್ನ ಒಂದು ಹತೋಟಿಗೆ ತರುವಂತವು ಕೀಟನಾಶಕಗಳು ಅಂತ ಹೇಳ್ತೀವಿ. ಅದೇ ರೋಗಕ್ಕೆ ಸಂಬಂಧಪಟ್ಟಂಗೆ ಶಿಲೀಂಧ್ರದಿಂದ ರೋಗಗಳು ಬರುತ್ತೆ, ಒಂದು ಸಣ್ಣ ಸೂಕ್ಷ್ಮಾಣು ಜೀವಿಗಳಿಂದ, ಅವುಗಳನ್ನು ನಿರ್ವಹಣೆ ಮಾಡುವ ಸಲುವಾಗಿ ಶಿಲೀಂಧ್ರನಾಶಕಗಳು ಅಂತಾನು ಸಹ ಇರ್ತವೆ. ಮತ್ತೆ ಬೆಳೆಗಳಿಗೆ ಹಾನಿ ಮಾಡುವಂತಹ ಕಳೆಗಳಿದಾವೆ, ಅವುಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಕಳೆನಾಶಕನೂ ಸಹ ಲಭ್ಯ ಇದೆ. ಇವುಗಳನ್ನೆಲ್ಲ ಬಳಸಿಕೊಂಡು ರೈತರು ಇವುಗಳನ್ನು ನಿರ್ವಹಣೆ ಮಾಡ್ಕೋತಾ ಬರ್ತಾ ಇದ್ದಾರೆ. ಈ ಒಂದು ಹತೋಟಿ ಮಾಡುವ ಒಂದು ವಿಧಾನಕ್ಕೆ ಬಳಸುವಂತಹ ಒಂದು ರಾಸಾಯನಿಕ ನಾವು ಪೀಡನಾಶಕ ಅಂತ ಹೇಳ್ತೀವಿ ಸರ್. ಇದನ್ನು ರೈತರು ಅತಿಯಾಗಿ ಬಳಸ್ತಾ ಇದ್ದಾರೆ. ಅಂದ್ರೆ ಒಂದು ಒಂದೊಂದು ಬೆಳೆಗೆ 7-8 ಸಾರಿನೂ ಸಹ ಕೆಲವೊಂದು ಬೆಳೆಗಳಿಗೆ ಬಳಕೆ ಮಾಡುವಂತದ್ದು ಸಹ ಇದೆ. ಈ ಪೀಡನಾಶಕವನ್ನು ಬಳಕೆ ಮಾಡೋದ್ರಿಂದ ಎಷ್ಟೊಂದು ಹಾನಿಗಳಾಗ್ತಾ ಇದೆ ಅನ್ನೋದನ್ನು ಸ್ವಲ್ಪ ನಾವು ತಿಳ್ಕೋಬೇಕಾಗತ್ತೆ. ಮೇಡಮ್, ಇವಾಗ ಹೇಳಿದ್ರಿ, ಈಗ ರೈತರು ಅದಕ್ಕೆ ರೋಗ ಬಂದಿದೆಯಾ ಇಲ್ಲ ಪೀಡೆಯಿಂದ ಅದಕ್ಕೆ ಬೆಳೆಗೆ ಹಾನಿ ಆಗ್ತಾ ಇದೆಯಾ ಅನ್ನೋದನ್ನ ಮೊದಲು ತಿಳ್ಕೊಬೇಕಂತ. ಅದನ್ನ ತಿಳ್ಕೊಳ್ಳೋದು ಹೇಗೆ ಸರ್? ಈಗ ರೈತರು ಸಾಮಾನ್ಯವಾಗಿ ಏನ್ ಮಾಡ್ತಾರೆ, ಹೊಲ ಗದ್ದೆಗಳಿಗೆ ಹೋದಾಗ ತಮ್ಮ ಜಮೀನಲ್ಲಿ ನೋಡಿದಾಗ ಯಾವ್ದೇ ಒಂದು ಕೀಡೆ ಅಥವಾ ರೋಗ ಇರ್ಬೋದು, ಅವ್ರಿಗೆ ಗೊತ್ತಾಗಲ್ಲ, ಏನೋ ಬೆಳೆ ಹಾನಿಯಾಗಿದೆ ಅಂತ ಅಷ್ಟೇ ಅವ್ರಿಗೆ ಕಣ್ಣಿ ಕಾಣಿಸುತ್ತೆ. ಆದ್ರೆ ಯಾವ ರೀತಿ ಹಾನಿಯಾಗಿದೆ ಅಂತ ಅನ್ನೋದನ್ನ ಅವರು ತಿಳ್ಕೊಬೇಕಾಗತ್ತೆ. ಈ ಕೀಟದಿಂದ ಅಂತಂದ್ರೆ ಸಾಮಾನ್ಯವಾಗಿ ಎಲೆಗಳನ್ನ ತಿನ್ಕೋತ ಹೋಗತ್ತೆ, ಅಥವಾ ಕಾಂಡದೊಳಗೆ ಇರುತ್ತೆ, ಕೆಲವೊಂದು ಉದ್ದುದ್ದ ಹುಳ, ಕಾಂಡ ಕೊರಕ ಹುಳ ಅಂತ ಇಂಥದ್ದೆಲ್ಲ ಇರುತ್ತೆ, ಅವುಗಳನ್ನ ಅವ್ರು ಸೂಕ್ಷ್ಮ ಗಮನಿಸಿದ್ರೆ ಅಷ್ಟೇ ಗೊತ್ತಾಗುತ್ತೆ, ಸುಳಿ ಎಲ್ಲ ಒಣಕೊಳ್ಳುತ್ತೆ, ಇಂಥ ಕೆಲವೊಂದು ಲಕ್ಷಣಗಳು ಕಾಣುತ್ತೆ. ಮತ್ತೆ ಕೀಟಗಳು ಎಲೆಗಳನ್ನೆಲ್ಲ ತಿನ್ಕೋತ ಹೋಗುತ್ತೆ, ಆ ರೀತಿ ಕೆಲವೊಂದು ಪ್ರಮುಖವಾಗಿ ಕಾಣುವಂತ ಲಕ್ಷಣಗಳು. ಆದ್ರೆ ರೋಗದಲ್ಲಿ ಎಂತಂದ್ರೆ ಸೂಕ್ಷ್ಮಾಣು ಜೀವಿಗಳು ಇರ್ತವೆ, ಅವು ಏನ್ ಮಾಡುತ್ತೆ, ಎಲೆ ರಸವನ್ನ ಹೀರ್ಕೊಳ್ಳುತ್ತೆ, ರಸ ಹೀರ್ಕೊಂಡ್ಬಿಟ್ಟು ಏನಾಗುತ್ತೆ, ಎಲೆ ಎಲ್ಲ ಮಡ್ಚ್ಕೊಳ್ತಾ ಒಣಕೊಂತ ಹೋಗುತ್ತೆ. ಅವಾಗ ಪೂರ್ತಿ ಗಿಡ ಕೆಳಗಡೆಯಿಂದ ಒಂದೊಂದು ಎಲೆಗಳು ಒಣಕೋತ ಹೋಗಿ ಏನಾಗುತ್ತೆ, ಗಿಡದ ಒಂದು ಶಕ್ತಿ ಕುಂದುತ್ತಾ ಹೋಗುತ್ತೆ, ಉತ್ಪಾದನೆ ಅದರಿಂದ ಕಡಿಮೆ ಆಗ್ತಾ ಹೋಗುತ್ತೆ. ಅದು ಸೂಕ್ಷ್ಮವಾಗಿ ನಾವು ತಿಳ್ಕೊಬೇಕು. ಅಂತೂ ರೈತರಿಗೆ ಅದು ಗುರುತಿಸ್ಲಿಕ್ಕೆ ಕಷ್ಟ ಆದ್ರೆ ತಜ್ಞರನ್ನ ಅವರು ಸಂಪರ್ಕ ಮಾಡಬಹುದು. ಸಮೀಪದ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಗಳಿರ್ತಾರೆ, ಇಲ್ಲಾಂದ್ರೆ ಕೃಷಿ ವಿಜ್ಞಾನ ಕೇಂದ್ರಗಳಿದ್ರೆ ವಿಜ್ಞಾನಿಗಳಿರ್ತಾರೆ, ಯಾರನ್ನಾರು ಅವರು ಸಂಪರ್ಕ ಮಾಡ್ಕೊಂಡ್ಬಿಟ್ಟು ಅವರು ಪ್ರಗತಿಪರ ರೈತರು ಇರ್ತಾರೆ, ಅವರನ್ನ ಕೇಳ್ಕೊಂಡ್ಬಿಟ್ಟು ಅವರನ್ನ ಖಾತ್ರಿಪಡಿಸ್ಕೊಬಹುದು. ಮೇಡಮ್, ಇವಾಗ ಹೇಳ್ಬೇಕಾದ್ರೆ ಪರಿಸರದ ಮೇಲೆ ತುಂಬಾ ಹಾನಿಯಾಗುತ್ತೆ ಅಂತ ಹೇಳಿದ್ರೆ, ಅಂದ್ರೆ ಅದು ಮುಖ್ಯವಾಗಿ ನಮ್ಮ ಜೀವ ಪರಿಸರದ ಮೇಲೆ ಯಾವ ರೀತಿಯಾದ ಹಾನಿಯನ್ನು ಉಂಟು ಮಾಡುತ್ತೆ? ಈಗ ನಾನು ಹೇಳ್ದೆ, ಈಗಾಗಲೇ ಪೀಡನಾಶಕಗಳನ್ನ ಬಹಳಷ್ಟು ಬಳಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಈ ಪೀಡನಾಶಕ ಎಲ್ಲೆಲ್ಲಿ ಎಷ್ಟು ಬಳಸ್ತಾರೆ, ನಮ್ಮ ಭಾರತ ದೇಶದಲ್ಲಿ ಸಾಮಾನ್ಯವಾಗಿ ಎಷ್ಟು ಪೀಡನಾಶಕಗಳ ನೋಂದಣಿ ಆಗಿದೆ ಅಂತ ಅನ್ನೋದನ್ನು ಸ್ವಲ್ಪ ಗೊತ್ತಿರಲಿ. ಸುಮಾರು 192 ಪೀಡನಾಶಕಗಳು ನೋಂದಣಿ ಆಗಿದೆ ನಮ್ಮ ಭಾರತ ದೇಶದಲ್ಲಿ. ಹೌದು, ನೋಂದಣಿ ಅಷ್ಟೊಂದು ರಿಜಿಸ್ಟರ್ ಆಗಿದೆ. ಅದರಲ್ಲಿ ನಮ್ಮ ದೇಶದಲ್ಲಿ ಎಷ್ಟೆಷ್ಟು ಕೀಟನಾಶಕ, ನಾನು ಈಗಾಗಲೇ ಹೇಳಿದೆ, ಕೀಟನಾಶಕ ಶಿಲೀಂಧ್ರನಾಶಕ ಇವುಗಳನ್ನು ಎಷ್ಟು ಪ್ರಮಾಣದಲ್ಲಿ ಬಳಸ್ತಾ ಇದ್ದಾರೆ ಅಂತಂದ್ರೆ, ಸಾಮಾನ್ಯವಾಗಿ 65% ಕೀಟನಾಶಕಗಳನ್ನು ಬಳಸ್ತಾ ಇದ್ದಾರೆ, 15% ಶಿಲೀಂಧ್ರನಾಶಕ ಅಂದ್ರೆ ರೋಗಗಳನ್ನು ನಿರ್ವಹಣೆ ಮಾಡಲಿಕ್ಕೆ 15% ಬಳಸ್ತಾ ಇದ್ದಾರೆ, ಕಳೆಗಳನ್ನು ನಿರ್ವಹಣೆ ಮಾಡಲಿಕ್ಕೆ 16% ಬಳಸ್ತಾ ಇದ್ದಾರೆ, ಮತ್ತೆ ಇತರೆ ಬೇರೆ ಒಂದು ಭೂಮಿಯಲ್ಲಿರುವಂತಹ ಕೆಲವು ಹುಳುಗಳನ್ನ ಇವನ್ನೆಲ್ಲ ನಿರ್ವಹಣೆ ಮಾಡಲಿಕ್ಕೆ 4% ಬಳಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇನ್ನೊಂದು, ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಹೆಚ್ಚಿಗೆ ಪೀಡನಾಶಕ ಬಳಸ್ತಾರೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೇದಾಗತ್ತೆ. ಭಾರತ ದೇಶದಲ್ಲಿ ಸಾಮಾನ್ಯ ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಈ ಒಂದು ಪೀಡನಾಶಕಗಳನ್ನ ಬಳಸ್ತಾ ಇದ್ದಾರೆ. ನೆಕ್ಸ್ಟ್ ಬರೋದು ಅಂತಂದ್ರೆ ಉತ್ತರ ಪ್ರದೇಶ, ಆಮೇಲೆ ಪಂಜಾಬ್, ಹರಿಯಾಣ. ಎಲ್ಲರಿಗೂ ಪ್ರಶ್ನೆ ಬರುತ್ತೆ, ಕರ್ನಾಟಕ ಎಲ್ಲಿದೆ ಹಾಗಾದ್ರೆ ಅಂತ ಹೇಳ್ಬಿಟ್ಟು. ಕರ್ನಾಟಕ 12ನೇ ಸ್ಥಾನದಲ್ಲಿದೆ. 12ನೇ ಸ್ಥಾನ ಅಂತಂದ್ರು ಏನು ತುಂಬಾ ಒಳ್ಳೇದಲ್ಲ. ಹಾಗಾಗಿ ನಾವೇನ್ ವಿಚಾರ ಮಾಡ್ಬೇಕಂದ್ರೆ ಇದ್ರಲ್ಲಿ ಪ್ರಗತಿ ಬೇಡ ನಮ್ಗೆ, 12ನೇ ಸ್ಥಾನ ಬೇಡ, ಕೊನೆಗೆ ಹೋಗ್ಲಿ, ನಮ್ಮ ರಾಜ್ಯದ ನಂಬರ್ ಕೊನೆಗೆ ಹೋದ್ರೆ ಒಳ್ಳೇದು. ಯಾಕಂತಂದ್ರೆ ಇದನ್ನ ಬೇರೆ ರೀತಿಯಿಂದನೂ ನಾವು ಕೀಟ ರೋಗಗಳನ್ನ ನಿರ್ವಹಣೆ ಮಾಡಕ್ಕೆ ಸಾಧ್ಯತೆ ಇದೆ. ಪೀಡನಾಶಕಗಳನ್ನೇ ಬಳಸಬೇಕು, ಅತಿಯಾದ ಪೀಡನಾಶಕ ಬಳಸೋದು ಬೇಡ ಅನ್ನೋದು ನಮ್ಮ ಒಂದು ಗುರಿ ಇದೆ. ಈಗ ಅತಿಯಾಗಿ ಬಳಸಿದಾಗ ಪರಿಸರದ ಮೇಲೆ ಹಾನಿ ಆಗುತ್ತೆ ಅಂದ್ಬಿಟ್ಟು ಹೇಳ್ತಾ ಇದ್ರಿ, ಅದು ಯಾವ್ಯಾವ ರೀತಿಯಲ್ಲಿ ನಮಗೆ ಪರಿಸರಕ್ಕೆ ಹಾನಿ ಆಗಬಹುದು? ಈಗ ಏನಾಗುತ್ತೆ ಅಂತಂದ್ರೆ, ಯಾವ್ದೇ ಒಂದು ಕೀಟನಾಶಕ ಅಥವಾ ಯಾವ್ದೇ ಒಂದು ಪೀಡನಾಶಕ, ರೋಗನಾಶಕ ಇರ್ಬೋದು, ಕೀಟನಾಶಕ ಇರ್ಬೋದು, ಯಾವ್ದನ್ನೇ ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ವಾತಾವರಣದಲ್ಲಿ ಪೂರ್ತಿ ಗಾಳಿ ಕಲ್ಮಶ ಆಗತ್ತೆ, ಮಣ್ಣು ಕಲ್ಮಶ ಆಗತ್ತೆ, ನೀರು ಸಹ ಕಲ್ಮಶ ಆಗತ್ತೆ. ತಮ್ಗೆಲ್ಲ ಗೊತ್ತಿದ್ದೇ ಇದೆ, ಗಾಳಿಯಲ್ಲಿ ಸಿಂಪರಣೆ ಮಾಡಿದಾಗ ಏನಾಗುತ್ತೆ, ಗಾಳಿ ಪೂರ್ತಿ ವಿಷಕಾರಕ ಆಗತ್ತೆ, ಅದನ್ನೇ ಸೇವನೆ ಮಾಡೋದ್ರಿಂದ ಏನಾಗುತ್ತೆ, ನಮ್ಮ ಶ್ವಾಸಕೋಶದಲ್ಲಿ ಹೋಗ್ಬಿಟ್ಟು ಶ್ವಾಸಕೋಶದ ತೊಂದರೆಗಳು ಸಹ ಉಂಟಾಗ್ತವೆ. ಅದೇ ರೀತಿ ನೀರಿನಲ್ಲಿ ಸೇರಿದಾಗಂತೂ ಎಲ್ಲರಿಗೂ ಗೊತ್ತೇ ಇದೆ, ನೀರಿನ ಜೊತೆ ಸೇರ್ಕೊಂಡಾಗ ಡೈರೆಕ್ಟ್ ಆಗಿ ದೇಹದೊಳಗೆ ಸಂಪರ್ಕ ಕುಡಿಯುವಂತ ಹೌದು ಪಶು ಪಕ್ಷಿಗಳಿಗೂ ಸಹ ಅದು ಹಾನಿ ಉಂಟು ಮಾಡುತ್ತೆ. ಇನ್ನು ಮಣ್ಣಲ್ಲೂ ಸಹ ಸೇರ್ಕೊಂಡ್ರೆ ಏನಾಗುತ್ತೆ, ಮಣ್ಣಲ್ಲಿ ಫಲವತ್ತತೆಗೂ ಸಹ ಅದು ಹಾನಿ ಉಂಟು ಮಾಡುತ್ತೆ. ಹಾಗಾಗಿ ಇವೆಲ್ಲವನ್ನು ಮೊದಲು ಪರಿಸರದಲ್ಲಿ ಪ್ರಮುಖವಾಗಿ ಇವನ್ನು ಹಾನಿ ಮಾಡುತ್ತೆ. ಜೊತೆಗೆ ಇನ್ನೊಂದು ಅತಿ ಮುಖ್ಯವಾಗಿದ್ದು ಅಂತಂದ್ರೆ ನಮ್ಮ ಉಪಕಾರಿ ಕೀಟಗಳು. ಈಗ ನೋಡಿ ರೈತ ಬಾಂಧವರೇ, ನೀವು ಯಾವಾಗ್ಲೂ ಒಂದು ನಿಮ್ಮ ಬೆಳೆಯನ್ನು ವೀಕ್ಷಣೆ ಮಾಡಕ್ ಹೋದಾಗ ಏನಾಗುತ್ತೆ, ಎಲ್ಲ ಕೀಟಗಳನ್ನ ನೋಡ್ತೀರಾ, ಏನೇನೋ ಹುಳಗಳಿದಾವೆ ಅಂತ ಹೇಳ್ಬಿಟ್ಟು. ಆದ್ರೆ ಅದರಲ್ಲಿ ನಮಗೆ ಉಪಕಾರ ಮಾಡುವಂತ ಕೀಟಗಳು ಇವೆ, ಮತ್ತು ಬೆಳೆಗಳಿಗೆ ಹಾನಿ ಮಾಡುವಂತ ಶತ್ರು ಕೀಟಗಳು ಇದಾವೆ. ಅವುಗಳನ್ನ ಗುರುತಿಸುವುದನ್ನ ಮೊದಲು ಕಲ್ತ್ಕೋಬೇಕಾಗತ್ತೆ. ಅಂದ್ರೆ ತುಂಬಾ ಕಷ್ಟ ಏನಿಲ್ಲ, ಸ್ವಲ್ಪ ಆಸಕ್ತಿ ವಹಿಸಿದ್ರೆ ಅದನ್ನ ನೀವು ತಿಳ್ಕೊಬಹುದಾಗತ್ತೆ. ಈಗ ಹಾನಿ ಮಾಡೋದು ಮತ್ತೆ ಶತ್ರು ಕೀಟಗಳು ಮಿತ್ರ ಕೀಟಗಳು ಎರಡು ಜೊತೆ ಜೊತೆಲಿ ಇರ್ತವೆ. ನಾವೀಗ ಶತ್ರು ಕೀಟಗಳಿಗೆ ಅಂದ್ರೆ ಪೀಡೆ ನಾಶಕಗಳನ್ನ ಹೊಡೆದು ಅದನ್ನ ಕೊಲ್ಲಬೇಕು ಅಂತ ಪೀಡೆ ನಾಶಕ ಹೊಡೆದಾಗ ಮಿತ್ರ ಕೀಟಗಳು ಕೂಡ ಸ್ವಾಭಾವಿಕವಾಗಿ ಅವು ಕೂಡ ಅದನ್ನ ಸೇವಿಸಿ ಹಾನಿ ಆಗುತ್ತೆ. ಅದನ್ನ ತಪ್ಪಿಸೋದು ಹೇಗೆ? ಅದನ್ನೇ ನಾನು ಹೇಳ್ಬೇಕಂತಿದ್ದೀನಿ. ಮೊದಲು ಸಾಯೋದೇ ನಮ್ಮ ಉಪಕಾರಿ ಕೀಟಗಳು. ಯಾಕಂತಂದ್ರೆ ಈಗ ಅವು ತುಂಬಾ ಸೂಕ್ಷ್ಮ ಇರುತ್ತೆ, ಅವು ಗಿಡಗಳನ್ನ ತಿಂದು ಬದುಕೋದಿಲ್ಲ, ಸಸ್ಯಹಾರಿ ಇರೋದಿಲ್ಲ. ಅವು ಮಿತ್ರ ಕೀಟಗಳು ಅಂತಂದ್ರೆ ಉಪಕಾರಿ ಕೀಟಗಳು, ಬೆಳೆಗಳನ್ನ ಹಾನಿ ಮಾಡುವಂತ ಕೀಟಗಳನ್ನ ತಿಂತವೆ. ಉದಾಹರಣೆ ಹೇಳ್ಬೇಕಂತಂದ್ರೆ ಗುಲ್ಗಂಜಿ ಹುಳ ಅಂತ ನೋಡಿರ್ತೀರಾ ನೀವು, ರೈತ ಬಾಂಧವರು ನೋಡಿರ್ತೀರಾ. ಪುಟಾಣಿದಿರತ್ತೆ, ಒಂಥರ ಕೇಸರಿ ಕಲರ್ ಇರುತ್ತೆ. ಅದ್ರದ ಮರಿ ಹುಳು ಏನ್ ಮಾಡತ್ತೆ ಅಂತಂದ್ರೆ ಬೆಳೆಗಳಿಗೆ ಬರುವಂತ ರಸ ಹೀರವ ಕೀಟಗಳು ಏನಿರ್ತಾವಲ್ಲ, ಹೇನು ಸಸ್ಯ ಹೇನು ಅಂತ ತ್ರಿಪ್ಸು ಇಂಥದ್ದೆಲ್ಲ ಬರುತ್ತಲ್ಲ, ಅವುಗಳನ್ನ ತಿಂದು ಜೀವಿಸುತ್ತೆ. ಅದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಮಾತ್ರ ಅದ್ ಗೊತ್ತಾಗತ್ತೆ. ಇಲ್ಲಾಂದ್ರೆ ಏನಾಗುತ್ತೆ, ಅದು ಒಂದ್ ಕೀಟ ನಮ್ಮ ಬೆಳೆನ ತಿಂತ ಇದೆ ಅಂತ ನೀವು ತಿಳ್ಕೊತೀರಾ. ಆದ್ರೆ ಅದು ಬೆಳೆನ ಯಾವುದೇ ರೀತಿಯಿಂದ ತಿನ್ನೋದಿಲ್ಲ, ಅದರ ರಸ ಇರುವ ಕೀಟಗಳನ್ನ ತಿಂತ ಇರತ್ತೆ. ಅದು ಅಲ್ಲ, ಒಟ್ಟಿನಲ್ಲಿ ನಾವು ಪೀಡೆ ನಾಶಕವನ್ನು ಹೊಡೆದಾಗ ಎರಡೂ ಕೂಡ ನಾಶ ಆಗುತ್ತೆ. ಆದ್ರೆ ಮೊದಲು ಸಾಯೋದು ನಮ್ಮ ಉಪಕಾರಕ್ಕೆ. ಅಂದ್ರೆ ಅವು ಇದ್ರೆ ಸ್ವಲ್ಪ ಮಟ್ಟಿಗಾದ್ರೂ ನಾವು ಹತೋಟಿ ಮಾಡಬಹುದು. ಸಾಧ್ಯನೇ ಇಲ್ಲ, ಬೇರೆ ರೀತಿ ಹಲವಾರು ಮಾರ್ಗಗಳಿವೆ. ಪೀಡೆನಾಶಕ ಒಂದೇ ಅಂತಲ್ಲ, ಇದು ಪೀಡೆನಾಶಕ ಅಂತಂದ್ರೆ ರಾಸಾಯನಿಕ. ಇದು ರಾಸಾಯನಿಕ ಅಲ್ಲದೆ ಇರುವಂತವನ್ನ ಬಳಕೆ ಮಾಡಿದ್ರೆ ನಾವು ಉಪಕಾರಕ್ಕೆ. ಇದು ಬೇವಿನ ಬೀಜದಿಂದ ಕಷಾಯ ಮಾಡಿ ಬಳಸಬಹುದು, ಅಥವಾ ಬೇವಿನ ಬೀಜದ ಎಲೆಗಳಿಂದ ಕಷಾಯ ಮಾಡ್ಕೋಬಿಟ್ಟು ಅದನ್ನ ಸಿಂಪರಣೆ ಮಾಡಬಹುದು. ಇನ್ನು ಕೆಲವು ಇವಿದಾವೆ, ನಮ್ಮ ಸೂಕ್ಷ್ಮಾಣು ಜೀವಿಗಳಿಂದ ಒಂದು ಕೆಲವೊಂದು ಜೈವಿಕ ಪೀಡೆನಾಶಕಗಳನ್ನ ತಯಾರು ಮಾಡಿದ್ದಾರೆ. ಅವುಗಳನ್ನ ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತೆ, ಶತ್ರು ಕೀಟಗಳಿಗೆ ರೋಗ ಬಂದ್ಬಿಟ್ಟು ಸಾಯಿಸುವಂತದ್ದು. ಇಂತ ಹಲವಾರು ತಾಂತ್ರಿಕತೆಗಳು ಸಹ ಈಗ ಇದಾವೆ. ಆದ್ರೆ ರೈತರು ಅವುಗಳನ್ನೆಲ್ಲ ಬಳಸ್ತಾ ಇಲ್ಲ, ನೇರವಾಗಿ ಪೀಡೆನಾಶಕಗಳಿಗೆ ಹೋಗ್ತಾ ಇದ್ದಾರೆ. ಯಾಕಂತಂದ್ರೆ ಇದು ಕೂಡಲೇ ಅವರಿಗೆ ಒಂದು ತಕ್ಷಣದ ಪರಿಹಾರ ದೊರೆಯುತ್ತೆ ಅಂತ ಒಂದು ಉದ್ದೇಶದಿಂದ ಅವರು ಏನ್ ಮಾಡ್ತಾ ಇದಾರೆ, ಡೈರೆಕ್ಟ್ ಆಗಿ ಕೀಟನಾಶಕ ಇರ್ಬೋದು ರೋಗನಾಶಕ ಇರ್ಬೋದು ಯಾವ್ದೋ ಒಂದು ತಗೊಂಡು ಸಿಂಪರಣೆ ಮಾಡ್ಕೋತಾ ಹೋಗ್ತಾರೆ. ತಕ್ಷಣಕ್ಕೆ ಪರಿಹಾರ ಸಿಗುತ್ತೆ, ಆದ್ರೆ ದೀರ್ಘಕಾಲದ ಸಮಸ್ಯೆಯನ್ನು ಹೌದು ಹುಟ್ಟಿಸುತ್ತೆ. ಅದು ಹುಟ್ಟಿಸುತ್ತೆ ದೀರ್ಘಕಾಲದ ಒಂದು ಕೆಟ್ಟ ಪರಿಣಾಮನ ಅದು ಕೊಡ್ತಾ ಇದೆ ನಮಗೆ, ಕೆಟ್ಟ ಬಳುವಳಿ. ನೋಡ್ತಾ ಇದೀವಿ ತುಂಬಾ ಕಡೆ ಈ ಕಳೆನಾಶಕವನ್ನು ಅತಿಯಾಗಿ ಬಳಸಿ ಮುಂದಿನ ತಲೆಮಾರಿನ ಮಕ್ಕಳುಗಳಿಗೆಲ್ಲ ಅಂಗವನ್ನತಿ ಆಗಿದ್ದಂತದನ್ನ ನಾವು ನೋಡಿದ್ದೇವೆ. ಮೇಡಮ್, ಇವಾಗ ನಾವು ಬೆಳೆಯನ್ನ ಬೆಳಿಬೇಕು ಅಂದಾಗ ಪೀಡೆ ಬಂದಾಗ ಅನಿವಾರ್ಯ ಬಳಸಲೇಬೇಕಾಗುತ್ತೆ, ಸಿಂಪಡಣೆ ಮಾಡಲೇಬೇಕಾಗುತ್ತೆ. ನಾವು ಈ ಸಿಂಪಡಣೆ ಮಾಡುವಂತ ಸಂದರ್ಭದಲ್ಲಿ ಏನೇನು ಮುನ್ನೆಚ್ಚರಿಕಾ ಕ್ರಮಗಳನ್ನ ತೆಗೆದುಕೊಳ್ಬೇಕು? ಯಾಕೆಂದ್ರೆ ಅದು ಕೂಡ ವಿಷ, ಸಿಂಪಡಣೆ ಮಾಡೋರು ಕೂಡ ಜೀವ ಇರತಕ್ಕಂತ ಮನುಷ್ಯರೇ ಆಗಿರ್ತಾರೆ. ಕಾಪಾಡಲೇಬೇಕು, ತಕ್ಷಣಕ್ಕೇನು ಅದು ಯಾವುದೇ ಪರಿಣಾಮ ಬೀರದೆ ಇದ್ರೂ ಕೂಡ ನಿಧಾನಗತಿಯಲ್ಲಿ ಅದೇನಾದ್ರು ತೊಂದರೆ ಕೊಡಬಹುದೇನೋ, ಅದು ಖಂಡಿತವಾಗಿಯೂ ಶರೀರದ ಮೇಲೆ ತುಂಬಾ ದುಷ್ಪರಿಣಾಮ. ಈ ಒಂದು ದೃಷ್ಟಿಯಿಂದ ಅವರು ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನ ಸಿಂಪಡಣೆ ಮಾಡುವಂತ ಸಂದರ್ಭದಲ್ಲಿ ಅಥವಾ ಅದಕ್ಕೂ ಮುಂಚೆ ಯಾವ್ಯಾವ ಕ್ರಮಗಳನ್ನು ತೆಗೆದುಕೊಳ್ಬೇಕಂತ? ಅದು ಇದಂತೂ ಬಹಳ ಮುಖ್ಯವಾದ ಪ್ರಶ್ನೆ. ಪ್ರತಿ ಸರಿನೂ ಅದೇ ಅದೇ ಪೀಡೆನಾಶಕ ಹೊಡಿತಾ ಏನ ಸಿಂಪರಣೆ ಮಾಡ್ಕೋತಾ ಹೋದಾಗ ಏನಾಗುತ್ತೆ, ಆ ಕೀಟಗಳು ಅದರಿಂದನೇ ಮತ್ತೆ ಸಂತತಿ ಬೆಳೆಸ್ಕೋತಾ ಹೋಗ್ಬಿಡತ್ತೆ, ಪರಿಹಾರ. ಪರಿಹಾರ ಅಂತಂದ್ರೆ ಅದನ್ನೇ ಫಸ್ಟ್ ಒಂದು ಸಿಂಪರಣೆ ಮಾಡಲೇಬೇಕಂತಂದ್ರೆ ಮುನ್ನೆಚ್ಚರಿಕೆ ಕ್ರಮ ತುಂಬಾ ಮುಖ್ಯ. ಈಗ ಸಾಮಾನ್ಯವಾಗಿ ಮುನ್ನೆಚ್ಚರಿಕೆ ಕ್ರಮಗಳು ಅಂತಂದ್ರೆ ಕೀಟನಾಶಕ ಒಂದೊಂದು ಡಬ್ಬಿ ತಗೊಂಡ್ಬರ್ತಾರೆ ಸಿಂಪರಣೆ ಮಾಡಬೇಕು ಅಂತಂದಾಗ, ಅದ್ರ ಜೊತೆಗೆ ಒಂದು ಸೂಚನಾ ಪತ್ರನ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಇರುತ್ತೆ. ಯಾವಾಗ್ಲೂ ರೈತರು ಅದನ್ನಂತೂ ನೋಡೋದಿಲ್ಲ, ತಗೊಂಡ್ಬರ್ತಾರೆ ಡೈರೆಕ್ಟ್ ಆಗಿ ಕ್ಯಾನ್ಗೆ ಹಾಕೋದು, ಸಿಂಪರಣೆ ಮಾಡೋದು ಆ ರೀತಿ ಮಾಡ್ತಿರ್ತಾರೆ. ಬಟ್ ಅದರಲ್ಲಿ ತುಂಬಾ ಇಂಪಾರ್ಟೆಂಟ್, ತುಂಬಾ ಮುಖ್ಯವಾದ ಒಂದು ಸೂಚನೆಗಳನ್ನ ಕೊಟ್ಟಿರ್ತಾರೆ, ಅವುಗಳನ್ನೆಲ್ಲ ಪಾಲಿಸಬೇಕಾಗತ್ತೆ. ಅವು ಪಾಲಿಸ್ಕೊಂಡಿದೀವೋ ಇಲ್ಲೋ ಅನ್ನೋದನ್ನ ಅವರು ಫಸ್ಟ್ ಗಮನಕ್ಕೆ ತಗೋಬೇಕು. ಆ ನಂತರ ಏನ್ ಮಾಡ್ಬೇಕು ಅಂತಂದ್ರೆ, ಅವರು ಸಿಂಪರಣಾ ಯಂತ್ರ ಸರಿ ಇದೆಯಾ, ಏನಾದ್ರು ಸೋರ್ತಾ ಇದೆಯಾ, ಹೇಗೆ ಏನ್ ಸೂಚನೆ ಕೊಟ್ಟಿರ್ತಾರೆ ಅಂತ ಹೇಳ್ತೀರಾ? ಅಂದ್ರೆ ಯಾವ ಸಮಯದಲ್ಲಿ ಹೊಡಿಬೇಕು, ಎಷ್ಟು ಪ್ರಮಾಣದಲ್ಲಿ ಹೊಡಿಬೇಕು, ಅದು ತುಂಬಾ ಮುಖ್ಯ ಅಲ್ವಾ. ಎಷ್ಟು ಪ್ರಮಾಣದಲ್ಲಿ ಹೊಡಿಬೇಕು, ಅದನ್ನ ಜಾಸ್ತಿ ಹಾಕಿದ್ರೆ ಬೆಳೆಗಳಿಗೂ ಒಂದು ಬೇರೆ ರೀತಿ ಎಫೆಕ್ಟ್ ಆಗತ್ತೆ, ಅದು ಸುಟ್ಟಂಗ ಆಗ್ಬಿಡತ್ತೆ. ಜೊತೆಗೆ ಮನುಷ್ಯರಿಗೂ ಸಹ ಅದ್ರ ಮೇಲೆ ತುಂಬಾ ಕೆಟ್ಟ ಪರಿಣಾಮ ಇರುತ್ತೆ. ಆಮೇಲೆ ಎಷ್ಟು ಪ್ರಮಾಣ ಅಂತ ಇರುತ್ತೆ, ಅದನ್ನ ಮಾತ್ರ ಯಾರು ಪಾಲಿಸೋದೇ ಇಲ್ಲ. ಯಾಕಂತಂದ್ರೆ ಅವ್ರೇನ್ ಮಾಡ್ತಾರೆ, ಬೇಗ ಸಾಯ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದ್ ಲೀಟರ್ ಎರಡ್ ಎಂ ಎಲ್ ಮೂರ್ ಎಂ ಎಲ್ ಅಷ್ಟೇ ಹೇಳಿದ್ರು ಅವ್ರು ಒಂದ್ 10 ಎಂ ಎಲ್ 15 ಎಂ ಎಲ್ ಹಾಕ್ಬಿಡ್ತಾರೆ. ಅದು ಮಾತ್ರ ತುಂಬಾನೇ ಕೆಟ್ಟ ಒಂದು, ಅವರು ಕೀಟನಾಶಕದ ಜೊತೆಗೆ ಬೆಳೆನೂ ನಾಶ ಮಾಡ್ಕೊಂಡ್ಬಿಡ್ತಾರೆ ಅಂತ ಅನ್ಸುತ್ತೆ. ಆ ತರನೇ ಒಂದ್ ಹಂತಕ್ಕೆ ಬರುತ್ತೆ ಅದು ಮುಂದೆ ಮುಂದೆ, ಅದ್ ಜಾಸ್ತಿ ಹಾಕ್ತಾ ಹೋದಂಗೆ ಇಳುವರಿ ತುಂಬಾನೇ ಕುಂಠಿತ ಆಗತ್ತೆ ಆ ಒಂದು ಅತಿಯಾದ ಕೀಟನಾಶಕ ಬಳಕೆಯಿಂದ. ಹಾಗೆ ಕೆಲವು ಮುನ್ನೆಚ್ಚರಿಕೆ ಕ್ರಮಗಳು ಎಷ್ಟು ಪ್ರಮಾಣ ಅನ್ನೋದು ತುಂಬಾ ಮುಖ್ಯ. ಆ ಒಂದು ನಿಯಮನ ಅವರು ಪಾಲಿಸಲೇಬೇಕಾಗತ್ತೆ. ಸರಿಯಾದ ಪ್ರಮಾಣ ಮತ್ತು ಸರಿಯಾದ ಸಮಯ, ಅಂದ್ರೆ ಯಾವ ಹಂತದಲ್ಲಿ ಇದ್ದಾಗ ಸಿಂಪರಣೆ ಮಾಡಿದ್ರೆ ಅದು ಚೆನ್ನಾಗಿ ಹತೋಟಿ ಆಗತ್ತೆ ಅನ್ನೋದನ್ನು ಸಹ ತಿಳ್ಕೋಬೇಕಾಗತ್ತೆ. ಸುಮ್ನೆ ಯಾವ್ದೋ ಒಂದು ಕೀಟ ಪ್ರೌಢಾವಸ್ಥೆಯಲ್ಲಿ ಇದ್ದಾಗ ಅದೆಲ್ಲೋ ಹಾರು ಹೋಗ್ತಾ ಇರತ್ತೆ, ಅಂತ ಸಮಯದಲ್ಲಿ ಮಾಡಿದ್ರೆ ಅದ್ಯಾವುದು ಪ್ರಯೋಜನ ಆಗಲ್ಲ. ಹಾಗಾಗಿ ಸಮಯನೂ ಸಹ ಇಂಪಾರ್ಟೆಂಟ್. ಆಮೇಲೆ ಕೀಟನಾಶಕ ನಾವು ಹಾಕುವಾಗ ಬೆಳೆಯ ಹಂತ ನೀವು ಹೇಳ್ತಾ ಇರೋದು ಈಗ ಮುಖ್ಯವಾದಂತಹ ಪ್ರಶ್ನೆ ಏನಂದ್ರೆ, ಸಾಮಾನ್ಯವಾಗಿ ಒಂದು ಬೆಳೆಗೆ ಈ ಪೀಡೆಗಳ ಕಾಟ ಯಾವ ಹಂತದಲ್ಲಿ ಶುರುವಾಗಬಹುದು? ಈಗ ಬೆಳವಣಿಗೆ ಹಂತದಲ್ಲಿ ರಸ ಇರುವ ಕೀಟಗಳು ಸ್ವಲ್ಪ ಹೆಚ್ಚಾಗಿನೇ ಬರುತ್ತೆ. ಆ ಒಂದ್ ಹಂತದಲ್ಲಿ ನೋಡ್ಬೇಕು ಎಷ್ಟು ಪ್ರಮಾಣದಲ್ಲಿ ಇದೆ ಏನು ಅಂತ ಹೇಳ್ಬಿಟ್ಟು, ಪೀಡೆಗಳು ಯಾವ ರೀತಿ ಹಾನಿ ಮಾಡ್ತಾ ಇದೆ ಅಂತ ನೋಡ್ಬಿಟ್ಟು, ತುಂಬಾ ಕಡಿಮೆ ಪ್ರಮಾಣದಲ್ಲಿ ಇದ್ರೆ ಸಿಂಪರಣೆ ಮಾಡೋ ಅವಶ್ಯಕತೆ ಇಲ್ಲ. ನಾವು ಹೇಳಿದ್ವಲ್ಲ ಉಪಕಾರಿ ಕೀಟಗಳು ಇರ್ತವೆ ಅಂತ ಹೇಳ್ಬಿಟ್ಟು, ಅದನ್ನ ಗಮನಿಸಬೇಕಾಗತ್ತೆ. ಸುಮ್ನೆ ಹಾಗೆ ಸಿಂಪರಣೆ ಮಾಡೋದಲ್ಲ. ಯಾವುದೇ ಒಂದು ರೈತ ಬಾಂಧವರು ಸಾಮಾನ್ಯವಾಗಿ ಏನು ಮಾಡ ಹೋದಾಗ ಒಂದೆರಡು ಒಂದ್ ನಾಲ್ಕು ಕಡೆ ಒಂದ್ ಹುಳಗಳು ಏನೋ ರಸ ಇರೋ ಕೀಟ ಅದು ಇದು ಕಾಣಿಸ್ತಾ ಇದೆ ಅಂದಾಗ ದಿಢೀರಂತ ಹೋಗಿ ಸಿಂಪರಣೆನ ಕೈಗೊಂಡೇ ಬಿಡ್ತಾರೆ. ಬಟ್ ಅಲ್ಲಿ ಸೂಕ್ಷ್ಮ ಗಮನಿಸಿದಾಗ ಮಿತ್ರ ಕೀಟಗಳು ಇದಾವ ಅಂತ ನೋಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಆ ರಸ ಇರೋ ಕೀಟಗಳಿಗೆ ಒಂದು ಸಿಂಪರಣೆ ಕೈಗೊಳ್ಳುವುದು ಒಳ್ಳೇದು. ಅದನ್ನ ಒಂದು ಅದೇ ಸರಿಯಾದ ಪ್ರಮಾಣ ಅದು ಮಾತ್ರ ಅವರು ಪಾಲಿಸಲೇಬೇಕಾಗತ್ತೆ. ಆಮೇಲೆ ಇನ್ನೂ ಕೆಲವೊಂದು ಅವ್ರ ಮುನ್ನೆಚ್ಚರಿಕೆ ಕ್ರಮ ಏನ್ ತಗೋಬೇಕು ಅಂತಂದ್ರೆ, ರಾಸಾಯನಿಕವನ್ನು ಅವರು ಏನು ಸಿಂಪರಣೆಗೆ ಇದಕ್ಕೆ ಹಾಕ್ತಾರಲ್ಲ ಅದನ್ನ ರೂಮ್ ಒಳಗಡೆ ಮಾಡಬಾರ್ದು. ಒಂದು ಹೊರ ಗಾಳಿ ಆಡುವ ಒಂದು ಪ್ರದೇಶ ಓಪನ್ ಏರ್ ಅಲ್ಲಿ ತಗೊಂಡು ಹೋಗ್ಬಿಟ್ಟು ಸಿಂಪರಣಾ ಯಂತ್ರಕ್ಕೆ ಕೀಟನಾಶಕವನ್ನ ಹಾಕಬೇಕಾಗತ್ತೆ. ಆಮೇಲೆ ಅದು ಮಿಕ್ಸ್ ಮಾಡುವಾಗೂ ಅಷ್ಟೇನೆ, ನಿಧಾನವಾಗಿ ಗಾಳಿ ತುಂಬಾ ಜೋರ ಗಾಳಿ ಬೀಸ್ತಾ ಇದೆ ಅಂತಂದ್ರೆ ಅಂತ ಟೈಮಲ್ಲಿ ಅವರು ನೀರಿನ ಜೊತೆ ಮಿಕ್ಸ್ ಮಾಡಿ ಹಾಕಬೇಕು ಅಂತ ನಾವು ಹೇಳ್ತೀವಿ. ಇಷ್ಟು ಪ್ರಮಾಣಕ್ಕೆ ಇಷ್ಟು ಅಂತ ಹೇಳ್ಬಿಟ್ಟು ಅಂತ, ಪ್ರತಿ ಲೀಟರ್ ನೀರಿಗೆ 2 ml ಆತರ ಎಲ್ಲ ಇರತ್ತಲ್ಲ, ಅದನ್ನು ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಸಿಂಪರಣೆ ಯಂತ್ರಕ್ಕೆ, ಅತಿಯಾದ ಗಾಳಿ ಇದ್ದಾಗ ಅದನ್ನ ಮಾಡಬಾರ್ದು, ಸಾಧಾರಣ ಇದ್ದಾಗ ಅಂತ ಟೈಮಲ್ಲಿ ಮಾಡಬೇಕಾಗತ್ತೆ. ಆಮೇಲೆ ಇದನ್ನ ಸಿಂಪರಣೆ ಮಾಡೋ ಟೈಮಲ್ಲಿ ಏನು ಧೂಮಪಾನ ಮಾಡೋದಾಗ್ಲಿ ಅಥವಾ ಕುಡಿಯೋದಾಗ್ಲಿ ಅಥವಾ ತಿನ್ನೋದಾಗ್ಲಿ ಏನು ಮಾಡಬಾರ್ದು, ಅದನ್ನ ನಿಷೇಧಿಸಿದೆ. ಅಂದ್ರೆ ಅದ್ರ ಜೊತೆನಲ್ಲಿ ಇದು ಸೇರ್ಕೊಳ್ಳುತ್ತೆ ಅಂತ. ಹೌದು, ಡೈರೆಕ್ಟ್ ಆಗಿ ಮತ್ತೆ ನಾವೇನೇ ಬೇಕಂತ ನಾವು ನಾವೇ ಹಾಕೊಂಡಂಗಾಗತ್ತೆ ಅಲ್ವಾ. ಸಿಂಪರಣೆ ಮಾಡೋ ಸಂದರ್ಭದಲ್ಲಿ ಕೈಗಳಿಗೆ ಅವರು ಅದೊಂದು ತುಂಬಾ ಮುಖ್ಯ, ಅದೇ ನಾನೀಗ ಹೇಳೋಣ ಅಂತ ಹೊರಟಿದ್ದೆ. ಈಗ ಸಾಮಾನ್ಯವಾಗಿ ರೈತರು ಏನ್ ಮಾಡ್ತಾರೆ, ಯಾವುದೇ ರೀತಿಯ ಒಂದು ಮುನ್ನೆಚ್ಚರಿಕೆ ಅಂದ್ರೆ ಕಣ್ಣಿಗೂ ಒಂದು ಕನ್ನಡಕ ಹಾಕೋಬೇಕಾಗತ್ತೆ, ಮೂಗನ್ ಮುಚ್ಕೋಬೇಕಾಗತ್ತೆ, ಆಮೇಲೆ ಕೈಗಳಿಗೆ ಕೈ ಕವಚ ಅಂತ ಹೇಳ್ತಾರೆ ಅದನ್ನ ಹಾಕೋಬೇಕಾಗತ್ತೆ, ಆಮೇಲೆ ಕೈ ಪೂರ್ತಿ ಮುಚ್ಚುವ ಹಂಗೆ ಮತ್ತು ಕಾಲುಗಳು ಪೂರ್ತಿ ಮುಚ್ಚುವಂತ ಒಂದು ಉಡುಪುಗಳನ್ನ ಅವ್ರು ಧರಿಸ್ಕೋಬೇಕಾಗತ್ತೆ, ತಲೆ ಮೇಲೆ ಕ್ಯಾಪ್ ಅನ್ನು ಸಹ ಹಾಕೋಬೇಕಾಗತ್ತೆ, ಟೋಪಿಯನ್ನು ಹಾಕೊಂಡ್ರೆ ಒಳ್ಳೇದು. ಮಾಸ್ಕ್ ಅಂತೂ ಖಂಡಿತ ಹಾಕೊಳ್ಳೇಬೇಕು, ಯಾಕಂದ್ರೆ ಪ್ರಮುಖವಾಗಿ ಉಸಿರಾಟದಿಂದನೇ ಹೋಗುತ್ತಲ್ಲ, ಹಾಗಾಗಿ ಅದನ್ನ ಖಂಡಿತವಾಗಿ ಚೆನ್ನಾಗಿ ಮುಚ್ಕೊಂಡ್ಬಿಟ್ಟು ಸಿಂಪರಣೆ ಮಾಡಬೇಕಾಗತ್ತೆ. ಮತ್ತೆ ಬೆಳಗಿನ ಸಮಯ ಮತ್ತು ಸಂಜೆ ಸಮಯದಲ್ಲಿ ಸಿಂಪರಣೆ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಮಧ್ಯಾಹ್ನ ಅತಿ ಬಿಸಿಲಿನಲ್ಲಿ ಸಿಂಪರಣೆ ಮಾಡಿದಾಗ ವಾತಾವರಣ ಅದಕ್ಕೆ ಸೂಕ್ತವಾಗಿದ್ದಲ್ಲ, ಹಾಗಾಗಿ ಬೆಳಗಿನ ತಂಪು ಸಮಯದಲ್ಲಿ ಶಾಖದ ಸಮಯದಲ್ಲಿ ಕೀಟಗಳು ಹೆಚ್ಚಾಗತ್ತೆ, ಮತ್ತೆ ಅದು ಅದರಿಂದ ಇನ್ನು ದುಷ್ಪರಿಣಾಮ ಇನ್ನು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಹಾಗಾಗಿ ಅದನ್ನ ಕಡಿಮೆ ಮಾಡಬೇಕು ಅಂದ್ರೆ ಬೆಳಗಿನ ಸಮಯ ಅಥವಾ ಸಂಜೆ ಸಮಯದಲ್ಲಿ ಆದಷ್ಟು ಸಿಂಪರಣೆ ಮಾಡೋದು ಒಳ್ಳೇದು. ಆಮೇಲೆ ಚಿಕ್ಕ ಮಕ್ಕಳು ಏನಾದಿದೆ ಅವುಗಳಿಂದ ದೂರ ಇಡಬೇಕಾಗತ್ತೆ. ಈ ಒಂದು ಔಷಧಿ ಬಾಟ್ಲಿ ಏನ್ ಕೀಟನಾಶಕ ತಂದಿರ್ತಾರಲ್ಲ ಅವುಗಳನ್ನ ದೂರ ಇಡಬೇಕು. ಆಮೇಲೆ ಸಿಂಪರಣ ಯಂತ್ರ ತುದಿ ಏನಿರತ್ತಲ್ಲ ಅದು ಏನೋ ಸರಿಯಾಗಿ ಸ್ಪ್ರೇ ಮಾಡಕ್ ಬರ್ತಾ ಇಲ್ಲ ಏನೋ, ಅದಕ್ಕೆ ಕೆಲವ್ರು ಏನ್ ಮಾಡ್ತಾರೆ ಬಾಯಿಂದನೇ ನೋಡೋಣ ಅಂತ ಹೇಳ್ಬಿಟ್ಟು ಅದನ್ನ ಕಚ್ಚಿ ಸರಿ ಮಾಡಕ್ ಕೆಲವ್ರು ಹೋಗುವಂತ ಒಂದು ಚಾನ್ಸಸ್ ಇದೆ. ಆದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಬಾಯಿಂದ ಅವರು ಸರಿ ಮಾಡಕ್ ಹೋಗ್ಬಾರ್ದು. ಏನೋ ಒಂದು ಅದನ್ನ ಯಾವ್ದೋ ಒಂದ್ ಕಡ್ಡಿಯಿಂದ ಅಥವಾ ಏನೋ ಒಂದಿದ್ರಿಂದ ಅದನ್ನ ಒಂದು ನೋಜಲ್ ಏನಿರತ್ತಲ್ಲ ತುದಿ ಸ್ಪ್ರೇ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾರಲ್ಲ ಆ ಒಂದು ಸಿಂಪರಣ ಯಂತ್ರದ ಒಂದು ಇದು ಭಾಗನ ನಾವು ಸ್ವಚ್ಛ ಮಾಡ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಬಾಯಿಂದ ಇದನ್ನ ಇದ್ ಮಾಡ್ಬಾರ್ದು. ಹಂಗೂನು ಸಿಂಪರಣೆ ಮಾಡುವಾಗ ಏನಾದ್ರೂ ಅನಾರೋಗ್ಯ ಬಂತಂದ್ರೆ ನೇರವಾಗಿ ವೈದ್ಯರನ್ನ ಸಂಪರ್ಕ ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದು ಕೀಟನಾಶಕ ಡಬ್ಬಿ ಮೇಲೇನೆ ಅದ್ ಎಷ್ಟು ವಿಷಕಾರಿ ಅನ್ನೋದನ್ನ ಅವ್ರು ಗುರುತಿಸಿರ್ತಾರೆ, ಅದೊಂದು ಬಣ್ಣದಿಂದ ತೋರಿಸಿರ್ತಾರೆ, ಆದ್ರೆ ಅದನ್ನು ಗಮನಿಸಿರಲ್ಲ. ಅಂದ್ರೆ ಕೆಂಪು ಬಣ್ಣದ್ದು ಕೊಟ್ಟಿರ್ತಾರೆ, ಅಂದ್ರೆ ಒಂದು ತ್ರಿಕೋನಾಕಾರದಲ್ಲಿ ಕೊಟ್ಟಿರ್ತಾರೆ, ಕೆಂಪು ಬಣ್ಣ ಇತ್ತು ಅಂತಂದ್ರೆ ಅದು ಅತ್ಯಂತ ವಿಷಕಾರಿ ಅಂತ ಹೇಳ್ಬಿಟ್ಟು. ಅದೇ ಹಳದಿ ಬಣ್ಣನೂ ಇರುತ್ತೆ, ಒಮ್ಮೊಮ್ಮೆ ಹಳದಿ ಬಣ್ಣದ ಚಿತ್ರ ಇರುತ್ತೆ, ಅದು ಅತ್ಯಂತ ಅದಕ್ಕಿಂತ ಸ್ವಲ್ಪ ಕಡಿಮೆ ಅತ್ಯಂತ ವಿಷಕಾರಿ ಅಂತ. ತುಂಬಾ ವಿಷಕಾರಿ ಅಂತಂದ್ರೆ ಕೆಂಪು ಬಣ್ಣ, ಅದಕ್ಕಿಂತ ಕಡಿಮೆ ವಿಷಕಾರಿ ಅಂತಂದ್ರೆ ಹಳದಿ ಬಣ್ಣ ಇರುತ್ತೆ. ಸಾಧಾರಣ ವಿಷಕಾರಿ ನೀಲಿ ಬಣ್ಣ ಇದ್ರೆ ಸಾಧಾರಣ ವಿಷಕಾರಿ ಅಂತ, ಹಸಿರಿದ್ರೆ ಅಲ್ಪ ವಿಷಕಾರಿ, ಹಸಿರು ಬಣ್ಣನೂ ಇರುತ್ತೆ ಅದು ಅಲ್ಪ ವಿಷಕಾರಿ. ಇದು ಸಾಮಾನ್ಯ ಹಸಿರು ಬಣ್ಣ ಯಾವ್ದಕ್ಕೆ ಇರುತ್ತಂದ್ರೆ ಬೇವಿನ ಬೀಜ ಆಧಾರಿತ ಬೇವಿನ ಮಿಶ್ರಿತ ಆಧಾರಿತ ಕೀಟನಾಶಕಕ್ಕೆ ಹಸಿರು ಬಣ್ಣದ್ದೇ ಇರುತ್ತೆ, ಅದು ಅಷ್ಟೊಂದು ಹಾನಿ ಅಲ್ಲ. ಅಂತ ಒಂದು ಕೀಟನಾಶಕ ಬಳಸಿದಾಗ ಅಷ್ಟೊಂದು ಯಾವುದೇ ರೀತಿಯ ಹಾನಿ ಆಗೋದಿಲ್ಲ. ಇವಾಗ ಕೀಟನಾಶಕ ಎಲ್ಲ ಸಿಂಪರಣೆ ಮಾಡ್ತೀವಿ ಮೇಡಮ್, ಎಲ್ಲ ಮುಗಿಯಿತು, ಕೀಟನಾಶಕದ ತ್ಯಾಜ್ಯಗಳನ್ನ ವಿಲೇವಾರಿ ಮಾಡೋದು ಇರಬಹುದು ಅಥವಾ ಸಿಂಪರಣೆ ಮಾಡಿದಂತಹ ಒಬ್ಬ ರೈತರು ಅವರು ತಮ್ಮ ದೇಹ ಸ್ವಚ್ಛತೆಯನ್ನು ಇರ್ಬೋದು, ಯಾವ್ಯಾವುದೇ ರೀತಿಯ ಕ್ರಮಗಳನ್ನ ಅವರು ಅನುಸರಿಸಬೇಕಾಗುತ್ತೆ, ಇದನ್ನು ಮುಖ್ಯನೇ. ಯಾಕೆಂದ್ರೆ ಸಿಂಪರಣೆ ಏನೋ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಮಾಡ್ತೀವಿ, ಸಿಂಪರಣೆ ಆದ್ಮೇಲೂ ಸಹ ಆ ಕೀಟನಾಶಕದ ಡಬ್ಬಿ ಖಾಲಿ ಡಬ್ಬಿ ಏನಿರುತ್ತಲ್ಲ ಸಾಮಾನ್ಯವಾಗಿ ನೋಡ್ತೀವಿ, ಶೇಕಡ 90% ರೈತರು ಅಲ್ಲೇ ತಮ್ಮ ತಮ್ಮ ಜಮೀನಲ್ಲೇ ಆ ಕಡೆ ಈ ಕಡೆ ಚೆಲ್ ಬಿಟ್ಟು ಬಂದ್ಬಿಡ್ತಾರೆ. ನಿಜವಾಗ್ಲೂ ಅದು ಒಳ್ಳೆ ಪದ್ಧತಿ ಅಲ್ಲ, ಅದನ್ನ ಅವನ್ನೆಲ್ಲ ಸಂಗ್ರಹಣೆ ಮಾಡ್ಬಿಟ್ಟು ಭೂಮಿ ಒಳಗೆ ಹೂಳ್ಬೇಕಾಗತ್ತೆ. ಅದನ್ನ ಭೂಮಿ ಒಳಗಡೆ ಎಲ್ಲೋ ಒಂದು ಜಾಗ ಮಾಡ್ಕೊಂಡು ದೂರದಲ್ಲಿ ತಾವು ಎಲ್ಲಿ ಜನಗಳು ಏನು ಓಡಾಡದಿರುವಂತ ಒಂದು ಜಾಗ ಒಂದು ನೋಡ್ಕೊಂಡ್ಬಿಟ್ಟು ಅಲ್ಲಿ ಒಂದು ಭೂಮಿಯಲ್ಲಿ ತೆಗೆದು ಅವನ್ನ ಹೂಳಿದ್ರೆ ಅದು ಒಂದು ಒಳ್ಳೆಯ ಕ್ರಮ, ಅಂದ್ರೆ ಯಾವುದೇ ರೀತಿ ದುಷ್ಪರಿಣಾಮ ಆಗಬಾರದು ಅಂತ ಹೇಳ್ಬಿಟ್ಟು ಅಂತ ಒಂದು ಕ್ರಮನ ಅಳವಡಿಸಬೇಕಾಗತ್ತೆ. ಯಾಕೆಂದ್ರೆ ಅದನ್ನ ಎಲ್ಲೋ ಬಿಸಾಕೋದು, ಅಲ್ಲಿ ಬರುವಂತ ಜಾನುವಾರುಗಳು, ಪಕ್ಷಿಗಳಿರ್ಬೋದು, ಅದನ್ನ ನೆಕ್ ಬಿಟ್ಟು ಏನೋ ಅದರಿಂದ ಡೈರೆಕ್ಟ್ ಆಗಿ ನೇರವಾಗಿ ವಿಷನೇ ಅದು ಸೇವಿಸಿದಾಗೆ ಆಗುತ್ತೆ. ಹೌದು, ಇದರಿಂದ ತುಂಬಾನೇ ದುಷ್ಪರಿಣಾಮ ಇದೆ. ಆದ್ರೆ ಅದನ್ನ ಯಾರು ಅಷ್ಟು ಗಮನಕ್ಕೆ ತಗೊಳ್ಳೋದಿಲ್ಲ, ಇದನ್ನು ಅದು ಸಣ್ಣ ವಿಷಯ ಅಂತ ಅನ್ಸುತ್ತೆ, ಬಟ್ ಆದ್ರೆ ಅದರಿಂದನೂ ತುಂಬಾನೇ ಅಪಾಯ. ತುಂಬಾ ಕಡೆ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ನೋಡಿದ್ದೇವೆ, ಉಳಿದಂತಹ ಕೀಟನಾಶಕವನ್ನು ಎಲ್ಲೋ ಬಿಸಾಕಿ ಅದನ್ನ ಇನ್ಯಾರ್ದೋ ಮನೆ ದನಕರುಗಳು ತಿಂದು ಡೈರೆಕ್ಟ್ಲಿ ಸಾವನ್ನಪ್ಪಿರತಕ್ಕಂತಹ ಘಟನೆಗಳನ್ನು ಕೂಡ ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ನೋಡಿದ್ದೇ ಇದೆ. ಅದರಿಂದ ಇಂತಹದ್ದು ಇನ್ನೆಲ್ಲೂ ನಡೀಬಾರದು ಅಂತ ಹೇಳಿದ್ರೆ ರೈತರು ಸಿಂಪಡಣೆಗೆ ಮುಂಚೆನೂ ಕೂಡ ಜಾಗೃತಿ ವಹಿಸಬೇಕು, ಸಿಂಪಡಣೆ ಆದ ನಂತರನೂ ಕೂಡ ಸೂಕ್ತ ಕ್ರಮಗಳನ್ನ ತಗೊಳ್ಳೇಬೇಕು. ಡಬ್ಬಿ ಒಂದಾಯ್ತು, ಸಿಂಪಡಣಾ ಯಂತ್ರನೂ ಸಹ ಸರಿಯಾಗಿ ತೊಳೆದಿಡಬೇಕಾಗತ್ತೆ. ಆದ್ರೆ ಅದನ್ನ ಒಳಗಡೆ ಮನೆಯಲ್ಲಿ ಅಥವಾ ಜನಗಳು ಓಡಾಡುವಂತ ಜಾಗದಲ್ಲಿ ಅಥವಾ ನೀರು ಹರಿತಾ ಇದೆ, ಕೆರೆ ಇದೆ ಅಥವಾ ಏನೋ ನದಿ ಇದೆ ಅಂತ ಹೋಗಿ ಅಲ್ಲಿ ತೊಳಿಬಾರ್ದು. ಅದನ್ನು ಸಹ ಒಂದ್ ಬೇರೊಂದು ಪ್ರದೇಶಕ್ಕೆ ತಗೊಂಡು ಹೋಗ್ಬಿಟ್ಟು ಜನ ಓಡಾಡದಿರುವಂತ ಸ್ಥಳದಲ್ಲಿ ಅದನ್ನ ತೊಳೆದು ತಂದು ಒಳಗಡೆ ಇಡಬಹುದು. ಆ ರೀತಿ ಇದ್ ಮಾಡ್ಬೇಕಾಗತ್ತೆ. ಆಮೇಲೆ ರೈತರು ಸಹ ಸ್ವಚ್ಛ ಮಾಡ್ಕೋಬೇಕಲ್ವಾ, ಕೈ ಮುಖ ಕತ್ತು ಗಂಟು ಎಲ್ಲ ಮುಖವನ್ನು ನೀಟಾಗಿ ಸಾಬೂನ್ ನೀರಿನಲ್ಲಿ ತೊಳ್ಕೋಬೇಕು ಅಥವಾ ಮತ್ತೊಮ್ಮೆ ಚೆನ್ನಾಗಿ ಸ್ನಾನ ಮಾಡ್ಕೊಂಡ್ಬಿಟ್ರಂತೂ ಇನ್ನೂ ಒಳ್ಳೆಯದೇನೆ. ಆಮೇಲೆ ಸಿಂಪರಣೆ ಮಾಡಿದಕ್ಕೆ ದಾಖಲೆಗಳನ್ನು ಇಟ್ಕೋಬೇಕಾಗತ್ತೆ ಅವರು. ಈಗ ಒಂದು ಕ್ಷೇತ್ರಕ್ಕೆ ಅವ್ರು ಸಿಂಪರಣೆ ಮಾಡ್ಬಂದ್ರೆ ಯಾವ ಬೆಳೆಗೆ ಯಾವ ಕೀಟನಾಶಕ ಸಿಂಪರಣೆ ಮಾಡಿದ್ರು, ಎಷ್ಟು ಮಾಡಿದ್ರು ಅಂತ ಅನ್ನೋದನ್ನು ಒಂದು ದಾಖಲೆನ ಇಟ್ಕೋಬೇಕಾಗತ್ತೆ. ಆಮೇಲೆ ಆ ಒಂದು ಕ್ಷೇತ್ರಕ್ಕೆ ಅವರು ಗುರುತು ಮಾಡ್ಕೊಂಡ್ಬಿಟ್ಟು ಒಂದ್ 2-3 ದಿನ ಅಲ್ಲಿ ಅಡ್ಡಾಡದೆ ಇರುವಂಗೆ, ಯಾರು ಓಡಾಡದೆ ಇರುವಂಗೆ ಅದನ್ನು ಸಹ ಅವರು ಮಾಡ್ಕೋಬೇಕಾಗತ್ತೆ, ಗಮನಿಸಬೇಕಾಗತ್ತೆ. ಇವಾಗ ನಮಗೆ ಮುಖ್ಯವಾಗಿ ಒಂದು ಬೆಳೆಗೆ ಯಾವುದೋ ಒಂದು ಕೀಟನಾಶಕವನ್ನ ಕೀಟನಾಶಕವನ್ನ ಸಿಂಪರಣೆ ಮಾಡಿರ್ತೀವಿ, ತಕ್ಷಣದಲ್ಲಿ ಯಾವುದೋ ಒಂದು ಜನಗಳಾರು ಓಡಾಡಬಹುದು ಅಥವಾ ಯಾವುದೋ ಒಂದು ಜಾನುವಾರುಗಳು ಹೋಗಿ ಆ ಬೆಳೆಯನ್ನ ತಿಂದು ಬಿಡಬಹುದು. ಅದನ್ನ ಈ ರೈತರು ಆ ಸಿಂಪರಣೆ ಮಾಡದಂತ ರೈತರು ಗಮನಿಸಿಕೊಂಡು ಇರ್ಬೇಕಾಗತ್ತ. ಅಥವಾ ಅಲ್ಲಿ ಏನಾದ್ರು ಒಂದು ಬೋರ್ಡ್ ಈಗ ಸಿಂಪರಣೆ ಮಾಡಿದೀವಿ ಅನ್ನೋ ತರಕ್ಕೆ ಏನಾದ್ರು ಒಂದು ಸೂಚನಾ ಫಲಕವನ್ನ ಏನಾದ್ರು ಹಾಕ್ಬೇಕಾಗತ್ತೆ. ಏನಾದ್ರೂ ಒಂದು ಗಮನ ಒಂದು ಹತೋಟಿ ಕ್ರಮ, ಅದಕ್ಕೂ ಒಂದು ಕ್ರಮನ ಅವ್ರು ಅಳವಡಿಸ್ಕೋಬೇಕಾಗತ್ತೆ. ಅಲ್ಲೇ ಸುತ್ತಮುತ್ತ ಎಲ್ಲರಿಗೂ ಈ ಕ್ಷೇತ್ರಕ್ಕೆಲ್ಲ ಕಳಿಸಬೇಡಿ, ನಿಮ್ಮ ದನ ಕರುಗಳನ್ನ ಅಲ್ಲಿ ಬಿಡ್ಬೇಡಿ, ಇದೆಲ್ಲ ತುಂಬಾ ಕ್ಷೇತ್ರದಲ್ಲಿ ಸಿಂಪರಣೆ ಮಾಡಿದೀವಿ ಈಗಾಗ್ಲೇನೆ ಅಂತ ಅನ್ನೋದೇನಾದ್ರೂ ಒಂದು ಮುನ್ನೆಚ್ಚರಿಕೆ ಕ್ರಮನ ಅವ್ರು ತಗೊಳ್ಳೇಬೇಕಾಗತ್ತೆ. ಈಗ ವಿಷಮತೆ ಪ್ರಮಾಣ ಎಷ್ಟಿದೆ ಅಂತ ಅನ್ನೋದನ್ನ ಅಂದ್ರೆ ಅವ್ರಿಗೆ ಅವ್ರ ಮೇಲೆ ಯಾವ ರೀತಿ ಲಕ್ಷಣಗಳು ಕಾಣಿಸ್ತವೆ ಅಂತ ಅಂದ್ರೆ, ಸಾಮಾನ್ಯವಾಗಿ ಒಂಥರ ತುಂಬಾ ಸುಸ್ತಾಗುವಿಕೆ ಆಗತ್ತೆ ಅವರಿಗೆ, ಒಂಥರ ಏನು ನಿಶಕ್ತತೆ, ಸುಸ್ತಾಗುವಿಕೆ, ಏನು ಕೆಲಸ ಮಾಡ್ಲಿಕ್ಕೆ ಆಗಲ್ಲ, ಆ ರೀತಿ ಒಂದು ಕೆಲವೊಂದು ಲಕ್ಷಣಗಳು ಅವ್ರಿಗೆ ಸಿಂಪರಣೆ ಮಾಡಿ ಬಂದ್ಮೇಲೆ ಆ ತರನು ಕಾಣಿಸ್ಕೊಳ್ಳುತ್ತೆ, ಅದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುವಂತ ಒಂದು ಲಕ್ಷಣ. ಕಣ್ಣಿಗೆ ಸಂಬಂಧಪಟ್ಟಂಗೆ ಅಂತಂದ್ರೆ ಕಣ್ಣೆಲ್ಲ ಉರಿ ಬರುತ್ತೆ, ಕಣ್ಣಲ್ಲಿ ನೀರ್ ಬರಕ್ ಶುರುವಾಗತ್ತೆ, ತುರಿಕೆ ಆಗತ್ತೆ, ಮತ್ತೆ ಅಸ್ಪಷ್ಟ ನೋಟ ಸರಿಯಾಗಿ ಕಾಣಿಸೋದಿಲ್ಲ, ಇಂತ ಕೆಲವೊಂದು ಲಕ್ಷಣಗಳು ಸಹ ಕಣ್ಣಿಗೆ ಸಂಬಂಧಪಟ್ಟಂಗೆ ಕಾಣಿಸ್ಕೊಳ್ಳುತ್ತೆ. ಅದೇ ಜೀರ್ಣಾಂಗಕ್ಕೆ ಸಂಬಂಧಪಟ್ಟಂಗೆ ಅಂತಂದ್ರೆ ಒಂಥರ ಉರಿ ಶುರುವಾಗತ್ತೆ, ಗಂಟ್ಲು ಬಾಯಿ ಎಲ್ಲ ಒಂಥರ ಉರಿ ಉರಿ ಉರಿ ಅಂತ ಅಸಿಡಿಟಿ ಟೈಪ್ ಒಂಥರ ಉರಿಯತ್ತೆ, ಅದು ಈ ಕೀಟನಾಶಕದಿಂದ ಬೇರೆ ತರ ಒಂಥರ ವಿಷಕಾರಕ ಉರಿ ಆತರ ಉರಿ ಶುರುವಾಗತ್ತೆ. ಮತ್ತೊಂಥರ ಜೊಲ್ಲು ಬರೋದು ಇರುತ್ತೆ, ವಾಂತಿ ಆಗೋದಿರುತ್ತೆ, ಹೊಟ್ಟೆ ನೋವು ಆಗತ್ತೆ ಕೆಲವರಿಗೆ, ಕೆಲವ್ರಿಗೆ ಬೇದಿನೂ ಆಗುವಂತ ಒಂದು ಚಾನ್ಸಸ್ ಸಹ ಇದರಲ್ಲಿ ಇರುತ್ತೆ. ಆಮೇಲೆ ನರವ್ಯೂಹ, ಅದೇ ಹೇಳಿದ್ನಲ್ಲ, ಮೆದುಳಿಗೂ ಸಹ ಹಾನಿ ಆಗತ್ತೆ, ನರಗಳಿಗೂ ಹಾನಿ ಆಗತ್ತೆ ಅಂತ. ಅದಕ್ಕೆ ನೋಡೋದಾದ್ರೆ ತಲೆನೋವು ಬರುತ್ತೆ, ತಲೆ ಸುತ್ತೋದ್ ಬರುತ್ತೆ, ಒಂಥರ ಸ್ನಾಯು ಸೆಳೆತ ಶುರು ಆಗತ್ತೆ ಅವರಿಗೆ, ಒಂಥರ ತೊದಲು ಮಾತಾಡಕ್ ಶುರು ಮಾಡ್ಬಿಡ್ತಾರೆ. ನರಗಳಿಗೆ ನೇರವಾಗಿ ಅದು ಸಂಪರ್ಕಕ್ಕೆ ಬಂದಾಗ ಏನಾಗುತ್ತೆ, ತೊದಲು ಮಾತಾಡಕ್ಕೆ ಅವ್ರು ಏನ್ ಮಾತಾಡ್ತೀವಿ ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ, ತೊದಲು ಮಾತಾಡುವಿಕೆ ಇಂಥದ್ದು ಸ್ಟಾರ್ಟ್ ಆಗುತ್ತೆ, ಕೊನೆ ಕೊನೆಗೆ ಮೂರ್ಛೆ ಹೋಗೋದು ಸಹ ಒಂದು ಲಕ್ಷಣವೂ ಕಾಣಿಸ್ಕೊಳ್ಳುತ್ತೆ. ಆಮೇಲೆ ಉಸಿರಾಟಕ್ಕೆ ಸಂಬಂಧಪಟ್ಟಂಗೆ, ಈಗ ಉಸಿರಾಡೋ ಯಾಕೆ ನೇರವಾಗಿ ಉಸಿರಾಡೋದು, ಅವಾಗ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಂಗೆ ತೊಂದರೆಗಳು ಶುರುವಾಗುತ್ತೆ. ಹಂಗಂತಂದ್ರೆ ಕೆಮ್ಮ ಬರ್ಬೋದು ಅಥವಾ ಒಂಥರ ಉಬ್ಬಸ ಟೈಪ್, ಉಸಿರಾಡಕ್ಕೆ ತುಂಬಾ ಕಷ್ಟ ಆಗತ್ತೆ, ತೊಂದರೆ ಆಗೋದು, ಉಸಿರಾಡಿಸೋದು ತುಂಬಾ ಕಷ್ಟ ಆಗತ್ತೆ, ಅಸ್ತಮಾ ಇಂಥವನ್ನೆಲ್ಲ ಇಂಥ ಲಕ್ಷಣ ದೀರ್ಘಕಾಲೀನ ಕಾಯಿಲೆಗಳು ಕೂಡ ಅಸ್ತಮಾ ಇಂಥ ಮಾಡ್ಕೋಬಹುದು. ಈಗ ಮೊಟ್ಟ ಮೊದಲನೇದಾಗಿ ಅಂತಂದ್ರೆ ಅವರಿಗೆ ಬಳಲ್ತಾ ಇದಾರಲ್ಲ, ಅವ್ರಿಗೆ ಚಿಕಿತ್ಸೆ ಪ್ರಥಮ ಚಿಕಿತ್ಸೆ ಕೊಡ್ಬೇಕಂತಾರೆ, ಅವ್ನು ಫಸ್ಟ್ ಆ ಒಂದು ಪ್ರದೇಶದಿಂದ ಸ್ವಲ್ಪ ಬೇರೆ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಅಂದ್ರೆ ಅಲ್ಲಿನೇ ಅದ್ರದ್ದು ಒಂದು ತುಂಬಾ ಒಂದು ವಿಷಗಾಳಿ ಇರತ್ತಲ್ಲ, ಹಾಗಾಗಿ ಅಂತ ಒಂದು ಪ್ರದೇಶದಿಂದ ಅವ್ರನ್ನ ಸ್ವಚ್ಛವಾದ ಒಂದು ಪ್ರದೇಶಕ್ಕೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಒಂದು ಒಳ್ಳೆ ವಾತಾವರಣ ಇರುವಂತಲ್ಲಿ ಪಕ್ಕದ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬೇಕು. ಕರ್ಕೊಂಡು ಹೋದ್ಮೇಲೆ ಅವರಿಗೆ ಒಂದ್ ಎರಡು ಲೋಟ ಒಳ್ಳೆ ಸ್ವಚ್ಛವಾದ ನೀರನ್ನು ಕುಡಿಸ್ಬೇಕಾಗತ್ತೆ. ಕುಡಿಸ್ಬಿಟ್ಟು ನಮ್ಮ ಕೈ ಬೆರಳುಗಳನ್ನ ಅವ್ರ ಗಂಟಲುವರೆಗೆ ಹಾಕ್ಬಿಟ್ಟು ವಾಂತಿ ಮಾಡುವ ಹಾಗೆ ಪ್ರೇರೇಪಿಸಬೇಕು ಅವರಿಗೆ. ಅಂದ್ರೂ ತುಂಬಾ ಕಷ್ಟವಾಗಿ ಅಥವಾ ಇನ್ನೂ ಏನಾದ್ರೂ ಬಂದಾಗ ನೇರವಾಗಿ ವೈದ್ಯರ ಹತ್ರ ಕರ್ಕೊಂಡು ಹೋಗ್ಬೇಕು. ವಾಂತಿ ಮಾಡಿಸ್ಬಿಟ್ರೆ ಅದೊಂದ್ ಸ್ವಲ್ಪ ನಿಶ್ಚಿಂತೆ ಆಗುತ್ತೆ, ತಲುಪೋದನ್ನ ನಾವು ತಡೆಗಟ್ಟದಂಗಾಗತ್ತೆ. ಹಾಗಾಗಿ ಆಮೇಲೆ ಚರ್ಮಕ್ಕೆ ಏನಾದ್ರೂ ಇತ್ತಂದ್ರೆ ಅದನ್ನ ಬಟ್ಟೆಯಿಂದ ಒರೆಸಬೇಕಾಗತ್ತೆ. ಚರ್ಮದಿಂದ ಏನಾದ್ರೂ ಚರ್ಮದ ಮೇಲೆ ಬಿದ್ದಿದೆ ಅಂತ ಬಿಸಿನೀರಿಂದ ತೊಳಿಬಾರದು. ಹೌದು, ಚರ್ಮದ ಮೇಲೆ ಒಂದ್ ಬಟ್ಟೆಯಿಂದ ಒರೆಸಬೇಕಾಗತ್ತೆ. ಆಮೇಲೆ ಅವ್ರೇನಾದ್ರು ಉದ್ವೇಗಕ್ಕೆ ಒಳಗಾಗ್ಬೋದು, ಅವ್ರಿಗೆ ಏನಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಸ್ವಲ್ಪ ನಾವು ಸಮಾಧಾನದ ಮಾತುಗಳನ್ನ ಹೇಳ್ಬೇಕು. ಅಷ್ಟೊಂದು ಕೆಲವೊಂದು ಇಂಪಾರ್ಟೆಂಟ್ ಕೆಲವು ಸೂಚನೆಗಳು ಇದಾವೆ ಅವರಿಗೆ. ಆದ್ರೆ ಉಪ್ಪು ನೀರು ಮಾತ್ರ ಯಾವತ್ತೂ ಕೊಡಬಾರದು, ಹಾಗೆ ಮಾಡಿ ಅದರಿಂದ ಹಾನಿ ಆಗೋ ಒಂದು ಚಾನ್ಸಸ್ ಇರುತ್ತೆ. ಆಮೇಲೆ ಹಂಗೆ ಆಗಿದಾಗ ಏನಾದ್ರೂ ಕುಡಿಬೇಕು ಅಂತಾನೆ ಹಾಲು ಬಿಸಿ ಬಿಸಿ ಹಾಲು ಕುಡಿದ್ನೋ ಕಾಫಿ ಕುಡಿದ್ನೋ ಅಥವಾ ಸಿಗರೇಟ್ ಧೂಮಪಾನ ಸೇದು ಮಾಡುವುದು ಇಂಥದ್ದು ಯಾವ್ದನ್ನು ಮಾಡಬಾರ್ದು. ಆಮೇಲೆ ರೋಗಿ ಅನ್ನು ಒಂದ್ ಮಗ್ಲಲ್ಲಿ ಮಲಗಿಸ್ಬೇಕಾಗತ್ತೆ, ಒಂದ್ ಮಗ್ಲಲ್ಲಿ ಮಲಗಿಸ್ಬೇಕು. ಇಲ್ಲಾಂತಂದ್ರೆ ಏನಾಗುತ್ತೆ, ಶ್ವಾಸಕೋಶದ ಉರಿ ಶುರುವಾಗತ್ತೆ. ಹಾಗಾಗಿ ಮಗ್ಲಲ್ಲಿ ಮಲಗಿಸಿದ್ರೆ ಒಳ್ಳೇದು ಅವರಿಗೆ. ಆಮೇಲೆ ರೋಗಿ ಉಸಿರಾಟದ ಕ್ರಿಯೆಯನ್ನು ನಾವು ನೋಡ್ಕೋತಾ ಇರ್ಬೇಕಾಗತ್ತೆ. ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆಗಬಾರದು ಅಂತ ಅನ್ನೋದನ್ನು ಸಹ ನಾವು ಗಮನದಲ್ಲಿಟ್ಟುಕೊಂಡು ಈ ಒಂದು ಕ್ರಿಯೆನ ಕೈಗೊಳ್ತಾ ನಾವು ಆದಷ್ಟು ಬೇಗ ಸಮೀಪದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ತಲುಪಬೇಕಾಗುತ್ತೆ. ಆ ಒಂದು ಏನು ಸೇವನೆ ಮಾಡಿದಂತಹ ವ್ಯಕ್ತಿಯನ್ನ ನಾವು ತಲುಪಿಸಬೇಕಾಗುತ್ತೆ. ಹಾಗಾಗಿ ರೈತ ಬಾಂಧವರು ಈ ನಿಟ್ಟಿನಲ್ಲಿ ಬಹಳಷ್ಟು ಹುಷಾರಾಗಿ ಈ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅಳವಡಿಸೋದು ತುಂಬಾ ಮುಖ್ಯನೇ ಆಗಿದೆ. ಮೇಡಮ್, ಇವಾಗ ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಪೀಡೆ ನಾಶಕ ಅಥವಾ ಕ್ರಿಮಿನಾಶಕವನ್ನ ಸಿಂಪಡಣೆ ಮಾಡೋದಕ್ಕೆ ಯಾರೋ ಒಬ್ರು ಚೆನ್ನಾಗಿ ಕುಡಿತಾರೆ ಅಂದ್ರೆ ಅವ್ರನ್ನೇ ಕರ್ಕೊಂಡು ಹೋಗಿ ಬಪ್ಪ ನನ್ನ ಜಮೀನ್ಗೂ ಸ್ವಲ್ಪ ಇದನ್ನ ಸಿಂಪಡಣೆ ಮಾಡಿಕೊಡು ಅಂತ ಹೇಳಿ ಸುಮಾರು ಜನ ಒಂದು ಊರಿಗೆ ಅವನನ್ನ ಸ್ವಲ್ಪ ಎಕ್ಸ್ಪರ್ಟ್ ಅಂತ ತೋರಿಸ್ಕೊಂಡಿದ್ರೆ ಅವ್ರನ್ನೇ ಕರ್ಕೊಂಡು ಹೋಗಿ ಸಿಂಪಡಣೆ ಮಾಡಿಸ್ತಾ ಇರ್ತಾರೆ. ಆ ತರದ ವ್ಯಕ್ತಿಗಳಿಗೆ ಏನ್ ಕಿವಿ ಮಾತು ಹೇಳ್ತಾರೆ? ಅವ್ರಿಗೆ ಏನು ಅಂತಂದ್ರೆ ಅವರೇನೆ ಎಲ್ಲಾ ಕಡೆ ಸಿಂಪಡಣೆ ಮಾಡಿದ್ರು ಅಂತಂದ್ರೆ ನಿಜವಾಗ್ಲೂ ಅವರಿಗೆ ಈ ಒಂದು ದುಷ್ಪರಿಣಾಮ ಜಾಸ್ತಿನೇ ಆಗ್ಬಿಡತ್ತೆ. ಯಾಕಂದ್ರೆ ಎಲ್ಲಾ ಕ್ಷೇತ್ರಗಳು ಎಲ್ಲಾರದ ಜಮೀನುಗಳಿಗೂ ಹೋಗಿ ಸಿಂಪಡಣೆ ಮಾಡುವಾಗ ಅವರು ಇನ್ನೂ ಹೆಚ್ಚಿನ ಒಂದು ಮುನ್ನೆಚ್ಚರಿಕೆ ಇದರ ಪರಿಣಾಮ ಅವರಿಗೆ ಇನ್ನು ಜಾಸ್ತಿ ಗೊತ್ತಿರೋದಿಲ್ಲ. ಆದ್ರೆ ಅವ್ರಿಗೆ ಏನು ಚೆನ್ನಾಗಿ ಸಿಂಪಡಣೆ ಮಾಡ್ತಾರೆ ಉದ್ದೇಶದಿಂದ ಕರ್ಕೊಂಡು ಹೋಗ್ತಾರೆ, ಅದು ಒಂದನ್ನೇ ನೋಡ್ತಾರೆ ಅವರು. ಚೆನ್ನಾಗಿ ಸಿಂಪಡಣೆ ಮಾಡ್ತಾರೆ ಇವರು, ನಮ್ ಇವರು ಸಿಂಪಡಣೆ ಮಾಡಿದ್ರೆ ನಮ್ ಬೆಳೆಯಲ್ಲಿ ಕೀಟ ರೋಗ ಕಡಿಮೆ ಆಗತ್ತೆ ಅಂತ ಅಷ್ಟೇನೆ. ಬಟ್ ಅವಾಗ ಅವರು ತುಂಬಾನೇ ಮುನ್ನೆಚ್ಚರಿಕೆ ಕ್ರಮ ತಗೊಂಡು ಮಾಡಿದ್ರೆ ಅವರು ತಮ್ಮ ಆರೋಗ್ಯನ, ರೈತರು ತಮ್ಮ ಆರೋಗ್ಯನ ಅವರು ಕಾಪಾಡ್ಕೋಬಹುದು. ಈ ನಾವು ಈಗ ಹೇಳಿದ್ವಲ್ಲ, ಮಾಸ್ಕ್ ಹಾಕೋಬೇಕು, ಕಣ್ಣಿಗೆ ಕನ್ನಡಕ ಹಾಕೊಳ್ಳೋದು, ಪೂರ್ತಿ ಮುಚ್ಚುವಂತ ಉಡುಪುಗಳನ್ನು ಹಾಕೊಳ್ಳೋದು, ಎಲ್ಲ ಒಂದು ಮುನ್ನೆಚ್ಚರಿಕೆ ಕ್ರಮನ ಕಡ್ಡಾಯವಾಗಿ ಅವರು ತಗೊಳ್ಳೇಬೇಕಾಗತ್ತೆ. ಮೇಡಮ್, ಸಾಮಾನ್ಯವಾಗಿ ಈ ಒಂದು ಪೀಡೆ ನಾಶಕಗಳನ್ನ ಬಳಸಿದ ನಂತರ ಉಳಿದಂತ ತ್ಯಾಜ್ಯವನ್ನ ನಮ್ಮ ರೈತರು ಅವರೇ ಒಂದು ಒಗ್ಗಟ್ಟಾಗಿ ಎಲ್ಲರೂ ಕೂಡ ಒಂದು ಸಭೆ ಸೇರಿ ಮಾತಾಡ್ಕೊಂಡು ಎಲ್ಲೋ ಒಂದು ನಿಗದಿತವಾದ ಒಂದು ಸ್ಥಳವನ್ನ ಗುರುತು ಮಾಡ್ಕೊಂಡು ಎಲ್ಲರೂ ತಂದು ಅಂತ ಒಂದು ಡ್ರಮ್ ತರ ಏನಾದ್ರು ಒಂದು ಓಪನ್ ಆಗದೆ ಇರುವಂತಹ ಒಂದು ಡ್ರಮ್ ಮಾಡಿ ಆ ಡ್ರಮ್ ಒಳಗಡೆ ಹಾಕಿ ಇಟ್ಕೊಳ್ಳೋಣ ಅನ್ನೋದನ್ನ ಮಾತಾಡಿ ಮಾಡ್ಕೊಂಡ್ರೆ ಉತ್ತಮ ಅಲ್ವಾ? ತುಂಬಾ ಉತ್ತಮ. ಒಂದು ಗ್ರಾಮದಲ್ಲಿ ಅವರೆಲ್ಲ ಒಂದು ಸಭೆ ಸೇರ್ಬಿಟ್ಟು ಏನೋ ಸಭೆ ಮಾಡ್ತಾ ಇರ್ತಾರೆ ಗ್ರಾಮದಲ್ಲಿ, ಗ್ರಾಮ ಸಭೆನೇ ಇರ್ಬೋದು, ಅಂತಲೂ ಸಹ ಇಂತ ಒಂದು ವಿಷಯಗಳನ್ನ ಅವರು ಚರ್ಚೆ ಮಾಡ್ಬಿಟ್ಟು ಎಲ್ಲರೂ ಒಂದ್ ಅಂದ್ರೆ ಒಬ್ಬರೊಬ್ಬರು ಒಂದು ಕೀಟನಾಶಕ ಸಿಂಪಡಣೆ ಮಾಡಿ ನಾವು ಹೇಳಿದ್ವಿ ಡಬ್ಬಿಗಳನ್ನ ಅಲ್ಲೆಲ್ಲ ಚೆಲ್ಲಿ ಬರ್ತಾರೆ ಅಂತ. ಅದರ ಮೀಟಿಂಗ್ ಅಲ್ಲಿ ಅವರೆಲ್ಲರೂ ಒಂದು ವಿಚಾರ ನಾವು ಚರ್ಚೆ ಮಾಡ್ಕೊಂಡ್ಬಿಟ್ಟು ಅವ್ ಎಲ್ಲರೂ ಒಂದೇ ಕಡೆ ಸಂಗ್ರಹಿಸೋಣ ಅಂತ ಹೇಳ್ಬಿಟ್ಟು ಒಂದು ತೀರ್ಮಾನ ತಗೊಂಡ್ಬಿಟ್ಟು ಒಂದೇನೋ ಒಂದು ಅವನ್ನ ಡಿಸ್ಪೋಸ್ ಅಂದ್ರೆ ಅವನ್ನ ವೇಸ್ಟ್ ಆಗಿರೋ ಒಂದು ಡ್ರಮ್ ಇರಬಹುದು, ಪ್ಲಾಸ್ಟಿಕ್ ಡ್ರಮ್, ಅದನ್ನ ತಂದು ದೂರದಲ್ಲಿ ಇಟ್ಬಿಟ್ಟು ಎಲ್ಲರೂ ಇದರಲ್ಲೇ ಹಾಕ್ಬೇಕು ಅಂತ. ನಿಜವಾಗ್ಲೂ ಅದೊಂದು ಒಳ್ಳೆ ಕ್ರಮನ ಅಳವಡಿಸಬಹುದು, ಅದನ್ನ ರೈತರು ಅಳವಡಿಸಿಕೊಂಡ್ರೆ ನಿಜವಾಗ್ಲೂ ಅವ್ರು ತಮ್ಮ ಗ್ರಾಮಕ್ಕೆ ಒಂದು ಆರೋಗ್ಯನ ಅವ್ರು ಕಾಪಾಡ್ಕೋಬಹುದು, ಸ್ವತಃ ತಾವು ಕಾಪಾಡಬಹುದು, ಪರಿಸರನು ಚೆನ್ನಾಗಿ ಇಟ್ಕೋಬಹುದು. ಹೌದು ಹೌದು. ಇದಲ್ಲದೆ ಏನಾದ್ರು ಪ್ರಮುಖವಾದ ಸೂಚನೆಗಳನ್ನ ಈ ಒಂದು ವಿಚಾರದಲ್ಲಿ ಪೀಡೆ ನಾಶಕದ ವಿಚಾರದಲ್ಲಿ ನಮ್ಮ ರೈತ ಬಾಂಧವರಿಗೆ ಅಂದ್ರೆ ಸಮಗ್ರ ಪೀಡೆ ನಿರ್ವಹಣೆ ಅಂತ ಕೆಲವೊಂದು ಕ್ರಮಗಳಿದಾವೆ, ಅವುಗಳನ್ನು ಅಳವಡಿಸಿದ್ರೆ ಅವರು ಪೀಡೆ ನಾಶಕಗಳನ್ನ ಕಡಿಮೆ ಪ್ರಮಾಣದಲ್ಲಿ ಉಪಯೋಗ ಮಾಡಬಹುದು. ಅಂದ್ರೆ ಅತಿ ಹೆಚ್ಚು ಬಂದಾಗ ಮಾತ್ರ ಇವನ್ನು ಬಳಸಬಹುದು. ಹಲವಾರು ಕ್ರಮಗಳಿದಾವೆ ಸಮಗ್ರ ಪೀಡೆ ನಿರ್ವಹಣೆ ಅಂತಂದ್ರೆ, ಒಂದೇ ಕ್ರಮ ಅಳವಡಿಸೋದಲ್ಲ, ಅವ್ರ ಬಿತ್ತನೆಯಿಂದ ಹಿಡಿದು ಹೂವಾಡುವ ಹಂತ ತನಕನು ಕೆಲವೊಂದು ಕ್ರಮಗಳನ್ನ ಅಳವಡಿಸಬಹುದು. ಕೆಲವೊಂದು ಸಂಕ್ಷಿಪ್ತವಾಗಿ ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಸಾಗುವಳಿ ಕ್ರಮಗಳಿಗೆ ಸಂಬಂಧಪಟ್ಟಂಗೆ ಅವರು ಸ್ಟಾರ್ಟಿಂಗ್ ಇಂದನೇ ಅವ್ರು ಎಲ್ಲಾ ಹಂತಗಳನ್ನು ಕ್ರಮವಾಗಿ ಅಳವಡಿಸಿಕೊಂಡು ಬಂದ್ರು ಅಂತಂದ್ರೆ ಆಟೋಮೆಟಿಕ್ ಆಗಿ ಅವರು ನಿರ್ವಹಣೆಗೆ ಇಟ್ಕೋಬಹುದು. ಯಾವುದೇ ಕೀಟ ರೋಗ ಕಡಿಮೆ ಪ್ರಮಾಣದಲ್ಲಿ ಬರೋದೇ ಇಲ್ಲ ಅಂತ ಹೇಳಕ್ ಆಗಲ್ಲ. ಯಾವುದೇ ಬೆಳೆ ಅಂತಂದ್ಮೇಲೆ ಕೀಟ ಬರಬಹುದು, ರೋಗ ಬರಬಹುದು, ಅವುಗಳನ್ನ ಜೀವಿಸುವಂತ ಜೀವಿಗಳು ಪರಿಸರದಲ್ಲಿ ಇದ್ದೇ ಇರುತ್ತೆ. ಆದ್ರೆ ಅವುಗಳನ್ನ ನಾವು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ಈ ರೀತಿ ಒಂದು ಸಾಗುವಳಿ ಕ್ರಮಕ್ಕೆ ಸಂಬಂಧಪಟ್ಟಂಗೆ ಮಣ್ಣು ಪರೀಕ್ಷೆ ಮಾಡ್ಕೊಂಡು ಅದು ಯಾವ ರೀತಿ ಮಣ್ಣು ಅದಕ್ಕೆ ಸಂಬಂಧಪಟ್ಟಂಗೆ ಎಷ್ಟು ಹಾಕಬೇಕು, ರಸಗೊಬ್ಬರ ಇರ್ಬೋದು ಕಾಂಪೋಸ್ಟ್ ಗೊಬ್ಬರಗಳನ್ನ ಹೆಚ್ಚಾಗಿ ಬಳಕೆ ಮಾಡಬೇಕು, ಆಮೇಲೆ ಬೆಳೆಗಳನ್ನ ಬಲೆ ಬೆಳೆ ಅಂತ ಹೇಳಿ ನಾವು ಬೆಳಿಬಹುದು. ಈ ಕೆಲವೊಂದು ಕೀಟಗಳು ಏನಾಗುತ್ತೆ ಅಂತಂದ್ರೆ ಕೆಲವೊಂದು ಬೆಳೆಗಳನ್ನ ತುಂಬಾ ಇಷ್ಟಪಡತ್ತೆ. ಈ ಸಾಮಾನ್ಯವಾಗಿ ಚೆಂಡು ಹೂವಿನ ಬೆಳೆ, ಕಾಂಡಕೋರಕ ಇಂತ ಹುಳಗಳು ಏನ್ ಮಾಡತ್ತೆ ಅಂತಂದ್ರೆ ಚೆಂಡು ಹೂವಿನ ಬೆಳೆಗಳನ್ನ ಬಹಳ ಇಷ್ಟಪಡತ್ತೆ. ಅದಕ್ಕೆ ಹತ್ತಿ ಬೆಳೆಯಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಕಾಯಿಕೊರಕ ಹುಳದ ಏನಿರತ್ತಲ್ಲ ಅದ್ರ ಪಕ್ಕದಲ್ಲಿ ಚೆಂಡು ಹೂವಿನ ಬೆಳೆಗಳನ್ನು ಹಾಕ್ತಾರೆ. ಚೆಂಡು ಅಥವಾ ಬೆಂಡೆ ಇರ್ಬೋದು ಇಂಥ ಬೆಳೆಗಳ ಮೇಲೆ ಅವು ಆಕರ್ಷಣೆ ಆಗ್ಬಿಡ್ತವೆ. ಈ ಹತ್ತಿಗಿಂತ ಅದನ್ನ ಇಷ್ಟಪಡ್ತಾವ ಅವು. ಅವಾಗ ಏನಾಗುತ್ತೆ, ಈ ಹುಳಗಳೆಲ್ಲ ಆ ಬೆಳೆಗೆ ಹೋಗ್ಬಿಡತ್ತೆ. ತಿನ್ಲಿ ಆ ಬೆಳೆ ನಮಗೆ ಬೇಡ, ಅದನ್ನ ಸುತ್ತ ಒಂದ್ಸಲ ಅಷ್ಟೇ ಹಾಕೊಳ್ಳಿ ಅವಕ್ಕೆ ಮಾತ್ರ, ಅವುಗಳಿಗೆ ಮಾತ್ರ ಆ ಬೆಳೆ, ನಮಗೆ ಅಂತಲ್ಲ ಮನುಷ್ಯರಿಗೆ ಅಂತಲ್ಲ. ಬೆಳೆಗಳನ್ನ ಹತೋಟಿ ನಿರ್ವಹಣೆಗೆ ತರ್ಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಬಲೆ ಬೆಳೆ ಬಲೆ ಅಂತಾನೆ ಹೇಳ್ತೀವಿ ಅದಕ್ಕೆ. ಅಂದ್ರೆ ಅವಕ್ಕೆ ಒಂದ್ ಬಲೆ ಆದಿರ್ತೆ, ಅಲ್ಲಿಗೆ ಆಕರ್ಷಣೆ ಆಗ್ಲಿ, ನಮ್ಮ ಮುಖ್ಯ ಬೆಳೆ ಚೆನ್ನಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ಆ ರೀತಿ ಕೆಲವು ಬೆಂಡೆ ಬೆಳೆ ಇರ್ಬೋದು, ಚೆಂಡು, ಹೀಗೆ ಒಂದೊಂದ್ ಬೆಳೆಗೆ ಒಂದೊಂದು ನಿಗದಿತ ಒಂದೊಂದು ಕೀಟಕ್ಕೆ ಸಂಬಂಧಪಟ್ಟಂತೆ ಆ ರೀತಿನೂ ಸಹ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರು ಆಯ್ಕೆ ಮಾಡ್ಬಿಟ್ಟು ಹಾಕಿದ್ರೆ ಆ ರೀತಿನೂ ನಿರ್ವಹಣೆ ಮಾಡಬಹುದು ಅಲ್ವಾ? ನಿರ್ವಹಣೆ ಮಾಡಬಹುದು. ರೋಗ ಬಂದ ಮೇಲೆ ಅದಕ್ಕೆ ಈ ರೀತಿ ಕೆಲವೊಂದು ಕ್ರಮಗಳನ್ನು ಅವ್ರು ಅಳವಡಿಸೋದು ನಿಜವಾಗ್ಲೂ ತುಂಬಾ ಒಳ್ಳೇದು. ಆಮೇಲೆ ಯಾಂತ್ರಿಕವಾಗಿ ಅಂತಂದ್ರೆ ಇನ್ನೊಂದಂತರ ಮೋಹಕ ಬಲೆಗಳು ಅಂತಾನೂ ಸಿಗತ್ತೆ. ಗೊತ್ತಿದ್ದವ್ರು ಕೆಲವು ಪ್ರಗತಿಪರ ರೈತರು ಮಾಡ್ತಾ ಇದಾರೆ. ಅಂದ್ರೆ ಗಂಡು ಹುಳುಗಳನ್ನ ಗಂಡು ಪತಂಗಗಳನ್ನ ಆಕರ್ಷಣೆ ಮಾಡುವಂತದ್ದು, ಅಂದ್ರೆ ಸಂತಾನೋತ್ಪತ್ತಿ ಕಡಿಮೆ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು, ಅಂದ್ರೆ ಆಟೋಮೆಟಿಕ್ ಆಗಿ ಹುಳುಗಳ ಸಂಖ್ಯೆ ಕಡಿಮೆ ಆಗತ್ತೆ ಅಂತ ಹೇಳ್ಬಿಟ್ಟು ಆ ರೀತಿ ಮೋಹಕ ಬಲೆಗಳನ್ನು ಸಹ ಬಳಸ್ಕೋಬಹುದು. ಆ ರೀತಿನೂ ಕೆಲವೊಂದಿದಾವೆ. ಆಮೇಲೆ ಜೈವಿಕ ವಿಧಾನ, ನಾನು ಹೇಳ್ದೆ ನಂಜಾಣು ಎನ್ ಪಿ ವಿ ಅಂತ ಇರುತ್ತೆ, ಅವುಗಳಿಗೆ ಬರುವಂತಹ ಪೀಡೆಗಳಿಗೆ ರೋಗ ಬರೆಸುವಂತದ್ದು ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ನಲ್ಲ, ಆಗ ಅಂತವನ್ನು ಕೆಲವೊಂದನ್ನ ಸಹ ಅವರು ಜೈವಿಕ ಕೀಟನಾಶಕಗಳನ್ನ ಬಳಕೆ ಮಾಡಬಹುದು. ಇಷ್ಟೆಲ್ಲಾ ಮಾಡಿನೂ ಇನ್ನೂ ಕಂಟ್ರೋಲ್ಗೆ ಬರ್ಲಿಲ್ಲಪ್ಪ ಅಂದಾಗ ನಾವು ಸಿಂಪರಣೆ ಮಾಡ್ಬೇಕಾಗತ್ತೆ. ಅದು ಒಂದು ಸಣ್ಣ ಪ್ರಮಾಣದಲ್ಲಿ ಒಂದ್ ಮಾಡ್ಬೇಕಾಗತ್ತೆ. ಇಷ್ಟೆಲ್ಲ ಮಾಡಿದಾಗ ಆಟೋಮೆಟಿಕ್ ಆಗಿ ನಿರ್ವಹಣೆ ಆಗತ್ತೆ. ಅಂದಾಗಿನ ಆಗಿಲ್ಲ ಅಂದ್ರೆ ಮಾತ್ರ ಒಂದು ರಾಸಾಯನಿಕ ಮಾಡಬಹುದು ಅಷ್ಟೇ. ಅಂದ್ರೆ ರಾಸಾಯನಿಕವೇ ಮೊದಲಲ್ಲ ಹೌದು ಅಂತ. ನಮ್ದು ತರಕಾರಿ ಬೆಳೆಗಳಲ್ಲಿ ಈಗಾಗಲೇ ನೋಡಿರ್ಬೋದು, ಕೋಸು ಹೂಕೋಸು ಇರ್ಬೋದು, ಬದನೆ ಇರ್ಬೋದು, ಬೆಂಡೆ ಇರ್ಬೋದು, ಮೆಣಸಿನ್ಕಾಯಿ ಇರ್ಬೋದು, ಎಷ್ಟೊಂದು ಸಿಂಪರಣೆ ಮಾಡ್ತಾರೆ. ಇವಾಗ ನಾವು ತರಕಾರಿ ಬೆಳೆಗಳಿಗೆ ಕೀಟನಾಶಕವನ್ನ ಸಿಂಪರಣೆ ಮಾಡಿರ್ತೇವೆ, ಮಾಡಾದ್ಮೇಲೆ ಅದನ್ನ ಎಷ್ಟು ದಿನ ಬಿಟ್ಟು ನಾವು ಕೊಯ್ಲು ಮಾಡ್ಬೇಕಾಗತ್ತೆ? ಯಾಕೆಂದ್ರೆ ಅದು ಗ್ರಾಹಕರನ್ನು ಪ್ರತಿ ಮನುಷ್ಯನ ಜೀವವನ್ನು ಸೇರುವಂತಹ ಸಂಭವ ಹೆಚ್ಚು. ಅದು ಎಷ್ಟು ದಿನದ ನಂತರ ಅವರು ಆ ಬೆಳೆಯನ್ನ ಕೊಯ್ಲು? ಈಗ ಸಾಮಾನ್ಯವಾಗಿ ತರಕಾರಿ ಅಥವಾ ಅದು ಹಣ್ಣು ಗಿಡಗಳಿಗೆ ಸಂಬಂಧಪಟ್ಟಂಗೆ ಮೂರಿಂದ ನಾಲ್ಕು ವಾರ ಮುಂಚಿತವಾಗಿ ಅವರು ಸಿಂಪರಣೆ ಮಾಡ್ಲೇಬಾರ್ದು. ನಿಷೇಧ ಮೂರು ಅಂದ್ರೆ ಒಂದ್ ತಿಂಗಳು ಮುಂಚಿಂದ ಅವರು ಕಟಾವಿಗಿನ್ ಒಂದ್ ತಿಂಗಳು ಇದೆ ಅಂತ ಅಂದಾಗ ಅವ್ರು ಸಿಂಪರಣೆ ನಿಲ್ಸಬೇಕಾಗತ್ತೆ. ನಿಲ್ಸಿದ್ರೆ ಅಂದ್ರೆ ಅದ್ರಲ್ಲಿ ಇರುವಂತ ವಿಷ ಮತ್ತೆ ಕಡಿಮೆ ಆಗತ್ತೆ. ಅದ್ರಲ್ಲಿ ಏನ್ ಸೇರ್ಕೊಳತ್ತಲ್ಲ, ಹಣ್ಣು ಇರ್ಬೋದು ತರಕಾರಿ ಇರ್ಬೋದು, ಅದ್ರಲ್ಲಿ ವಿಷಕಾರಿ ವಸ್ತುಗಳು ಸೇರ್ಕೊಳ್ಳೋದು ಕಡಿಮೆ ಆಗತ್ತೆ. ಆಮೇಲೆ ಕಟಾವು ನಂತರನು ಕೂಡಲೇ ಉಪಯೋಗ ಮಾಡೋದಿಲ್ಲ, ನಂತರ ಬಳಕೆದಾರರಿಗೆ ಹೋಗುತ್ತೆ, ಆ ನಂತರ ಬಳಸಬಹುದು. ಆದ್ರೂ ಬಳಸುವಾಗ ಉಪ್ಪು ನೀರಲ್ಲಿ ಒಂದ್ ಎರಡ್ ಮೂರು ಸರಿ ತೊಳ್ಕೊಳ್ಳೋದು ಒಳ್ಳೇದು. ಅದರಿಂದ ನಾವು ತರಕಾರಿನ ಒಂದು ಪೀಡಿನಾಶಕ ಬಳಸದಂತ ಪ್ರಮಾಣ ಅದ್ರ ಮೇಲೆ ಇದ್ರೆ ಇದ್ದೇ ಇರುತ್ತೆ. ಅವನ್ನ ಎರಡ್ ಮೂರು ಸರಿ ಉಪ್ಪು ನೀರಲ್ಲಿ ತೊಳೆದ್ರೆ ಸ್ವಲ್ಪ ಮಟ್ಟಿಗೆ ನಾವು ಅದರಲ್ಲಿರೋ ವಿಷಕಾರಿ ವಸ್ತುಗಳನ್ನ ಕಡಿಮೆ ಮಾಡ್ಕೋಬಹುದು. ಆ ರೀತಿ ನೋಡಬಹುದು. ಹಣ್ಣುಗಳಂತೂ ಇನ್ನೂ ಜಾಸ್ತಿನೇ ಇದೆ. ದ್ರಾಕ್ಷಿ ಕೇಳಿದಂಗೆನೆ ಅದಕ್ಕೂ ಸಹ ಅತಿ ಹೆಚ್ಚಾದ ಸಿಂಪರಣೆಯನ್ನ ಕೈಗೊಳ್ತಾರೆ. ದ್ರಾಕ್ಷಿಗಿರ್ಬೋದು, ಮಾವು ಇರ್ಬೋದು, ಸೀಬೆ ಇರ್ಬೋದು, ಇವುಗಳಿಗೂ ಸಿಂಪರಣೆ ಮಾಡ್ತಾರೆ. ಹಾಗಾಗಿ ನಾವು ಮುನ್ನೆಚ್ಚರಿಕೆ ಕ್ರಮ. ಯಾಕೆ ಅಂದ್ರೆ ಅದು ನಾವು ಸಿಂಪರಣೆ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಉಳಿಸ್ಕೊಳ್ಳೋದು ಕಷ್ಟ ಆಗ್ಬಿಡುತ್ತೆ. ಕಾರ್ಯಕ್ರಮಕ್ಕೆ ಬಂದು ನಮ್ಮ ರೈತ ಬಾಂಧವರಿಗೆ ಪೀಡನಾಶಕದ ನಿರ್ವಹಣೆ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಹೆಚ್ಚು ಅನುಮಾನಗಳು ನಮ್ಮ ರೈತ ಬಾಂಧವರಲ್ಲಿ ಇದ್ದೇ ಇರುತ್ತೆ. ಅಂತಹ ಸಂದರ್ಭದಲ್ಲಿ ತಮ್ಮನ್ನ ಸಂಪರ್ಕಿಸಿ ಅವರು ಹೆಚ್ಚಿನ ವಿವರವನ್ನ ಪಡಿಬೇಕು ಅಂತ ಹೇಳಿದ್ರೆ ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳ್ಬೋದ? 8277933180 8277933180 8277933380 ಇದು ಡಾಕ್ಟರ್ ಮಮತಾ ಎಸ್ ಬಿ ಅವರ ದೂರವಾಣಿ ಸಂಖ್ಯೆ. ಅನುಮಾನಗಳನ್ನ ಪರಿಹರಿಸಿಕೊಳ್ಬೇಕು ಹಾಗೂ ಹೆಚ್ಚಿನ ವಿವರಗಳು ಬೇಕು ಅಂತ ಹೇಳಿದ್ರೆ ಮೇಡಮ್ ಅನ್ನ ಅವರ ಕಚೇರಿಯ ಸಮಯದಲ್ಲಿ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಬಹುದು. ಡಾಕ್ಟರ್ ಮಮತಾ ಅವರೇ, ಇದುವರೆಗೆ ನಮ್ಮ ರೈತ ಬಾಂಧವರಿಗೆ ಸಮರ್ಪಕ ಹಾಗೂ ಸಮಗ್ರ ಪೀಡನಾಶಕ ಬಳಕೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ನಮಸ್ಕಾರಗಳು. ನಮಸ್ಕಾರ. ಸುರಕ್ಷಿತ ಪೀಡನಾಶಕಗಳ ಸಮರ್ಪಕ ಬಳಕೆಯನ್ನು ಕುರಿತು ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ಡಾಕ್ಟರ್ ಎಸ್ ಬಿ ಮಮತಾ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಸ್ಸಿ ಹೇಮಕುಮಾರ್. ನಮ್ಮ ನಾಳಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಗಳ ಯೋಜನೆಯನ್ನು ಕುರಿತು ಚಾಮರಾಜನಗರ ಜಿಲ್ಲೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರಾಗಿರುವ ಎಚ್ ಜೆ ಸಂತೋಷ್ ಕುಮಾರ್ ಮತ್ತು ಮೈಸೂರಿನ ಸಿಎಫ್ಟಿಆರ್ಐನಲ್ಲಿ ಪಿಎಂಎಫ್ಎಂಇ ಸಂಪರ್ಕಾಧಿಕಾರಿಗಳಾಗಿರುವ ಡಾ ರಾಘವೇಂದ್ರ ಅವರೊಂದಿಗಿನ ಮಾತುಕತೆ ಮೂಡಿಬರಲಿದೆ. ಗ್ರಾಮ ಪಂಚಾಯತಿ ಕಡೆಗೆ. ನಾನು ಗ್ರಾಮ ಪಂಚಾಯತಿ ಹೊಂಟೀನಿ. ಏನ, ನಾನು ಪಂಚಾಯತ್ ಕಡೆ ಹೊಂಟೀನಿ. ಇದೇನಿದು, ಎಲ್ಲರೂ ಗ್ರಾಮ ಪಂಚಾಯತಿ ಕಡೆ ಹೊಂಟಾರಲ್ಲ. ಬುಡಣ, ಇಲ್ಲಿ ಕುಂತ ಏನ್ ಮಾಡ್ತಿ? ನೀನು ನಡಿ. ಯಾಕ, ರೊಕ್ಕ ಹಂಚ್ತಾರೇನು ಪಂಚಾಯತ್ಯಾಗ? ಹೌದು, ಮಹಾತ್ಮಾ ಗಾಂಧಿ ನರೇಗಾ ಯೋಜನೆ ಶುರು ಆಗ್ಯದ, ಕೂಲಿ ಕೆಲ್ಸ ಕೊಡ್ತಾರ. ನಡಿಯೋ. ಎಂತ ಬಂಗಾರದಂತ ಸುದ್ದಿ ಹೇಳಿದ್ಯು, ನಡಿ ಬಂದೆ. ನರೇಗಾ ಯೋಜನೆ ಅಡಿ ಕೂಲಿ ಕೆಲಸ ಮಾಡಲು ಇಂದೇ ಜಾಬ್ ಕಾರ್ಡ್ ಮಾಡಿಸಿ. ಇದಕ್ಕಾಗಿ ಬ್ಯಾಂಕ್ ಖಾತೆ ಮತ್ತು ಅದೇ ಗ್ರಾಮದಲ್ಲಿ ವಾಸಿಸುತ್ತಿರುವ ಬಗ್ಗೆ ಪುರಾವೆ ಒದಗಿಸಬೇಕು. ಜಾಬ್ ಕಾರ್ಡ್ ಇರುವವರಿಗೆ 100 ದಿನ ಕೂಲಿ ಕೆಲಸ ಖಚಿತ. ಗಂಡು ಹೆಣ್ಣಿಗೆ ಸಮಾನ ಕೂಲಿ. ದಿನಕ್ಕೆ 275 ರೂಪಾಯಿ ನಿಮ್ಮ ಬ್ಯಾಂಕ್ ಖಾತೆಗೆ ಬರಲಿದೆ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 4258 666. ಇದು ಮಂಡ್ಯ ಜಿಲ್ಲಾ ಪಂಚಾಯತ್ ಪ್ರಕಟಣೆ. ಈಗ ಹಳ್ಳಿ ಹಳ್ಳಿ ಹೊಲದಲ್ಲೆಲ್ಲ ನಿರಾಳವಾಗಿದೆ ಎಲ್ಲ ಫಸಲ್.